ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಕಥೆಯರನ್ನ ಮನಸ್ಸು ನಿರಾಕಾರದ ಕಡೆಗೆ ಬಹಳವಾಗಿ ಬಾಗಿತ್ತು. ಕೃಷ್ಣನ ಮಾತು ಎತ್ತಿದ್ರೆ ಆತ ಹೇಳ್ತಿದ್ದ, ಅವನನ್ನು ಯಾಕೆ ನಾನು ಬದುಕೋದಕ್ಕೆ ಎತ್ತಿಸ್ಲಿ. ಗೋಪಿಯರು ಕರತಾಳ ಹಾಕುವಾಗ ಆತ ಕಬಿಯ ಹಾಕಿ ಕುಡಿದಾಡ್ತಾ ಇದ್ದ. ಇದು ನಿರಾಕಾರವಾಗಿದ್ದ ಮಾತು. ಬಳಿಕ ನಗುತ್ತಾ ನಗುತ್ತಾ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಸಾಕಾರವಾದಿಗಳೊಡನೆ ಸಾಕಾರವಾದಿ, ನಿರಾಕಾರವಾದಿಗಳೊಡನೆ ನಿರಾಕಾರವಾದಿ ಅಂತ ನಿನ್ನೆ ತಾನೇ ಹೇಳ್ತಾ ಇತ್ತು. ಅದನ್ನ ನಾವು ಸ್ವಲ್ಪ ಇನ್ನು ವಿಶದವಾಗಿ ಆಲೋಚನೆ ಮಾಡಿ ತಿಳ್ಕೊಳ್ಬೇಕಾಗಿ, ಏನಿದು ಸಾಕಾರ, ಏನಿದು ನಿರಾಕಾರ. ದೇವರನ್ನ ಸಾಕಾರ ಅಂತಲೂ ಭಾವಿಸಲಾಗಿದೆ, ನಿರಾಕಾರ ಅಂತಲೂ ಭಾವಿಸಲಾಗಿದೆ, ಸಗುಣ ಅಂತಲೂ ಭಾವಿಸಲಾಗಿದೆ, ನಿರ್ಗುಣ ಅಂತಲೂ ಭಾವಿಸಲಾಗಿದೆ, ಸವಿಕಾರ ಅಂತಲೂ ಭಾವಿಸಲಾಗಿದೆ, ನಿರ್ವಿಕಾರ ಅಂತಲೂ ಭಾವಿಸಲಾಗಿದೆ. ಭಗವಂತ ನಿಜಕ್ಕೂ ಯಾವ ರೀತಿಯಿದ್ದಾನೆ ಅನ್ನೋದನ್ನ ತಿಳಿಯಬೇಕಾದ್ರೆ ಬಹಳ ಕಷ್ಟ ಇದೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ನಾಂ ವೇತಿ ತತ್ವತಃ ಅಂತ ಶ್ರೀಕೃಷ್ಣನೇ ಭಗವದ್ಗೀತಿನಲ್ಲಿ ಹೇಳ್ತಾ ಇದ್ದಾನೆ. ಸಾವಿರ ಜನ ಮನುಷ್ಯರು ಸಾಧನೆ ಮಾಡೋದಕ್ಕಿಂತ ಹೊರಟ್ರೆ ಅದರಲ್ಲಿ ಯಾವನೋ ಒಬ್ಬ ಸಿದ್ಧನಾಗ್ತಾನೆ. ಅದು ಎಂಥ ಸಾಧಕರ ನಡುವೆ ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡತಕ್ಕಂತಹ ಸಾವಿರ ಜನರಲ್ಲಿ ಒಬ್ಬ ಎಲ್ಲೋ ಸಿದ್ಧನಾಗ್ತಾನೆ. ಆ ಸಿದ್ಧ ಆಗೋದೇನೋ ಕಷ್ಟದ ಕೆಲಸ ಅಲ್ಲ. ಒಂದು 10-12 ವರ್ಷ ಅದಕ್ಕಾಗಿ ಪ್ರಯತ್ನ ಪಟ್ಟರೆ ಸಿದ್ಧ ಆಗಬಹುದು. ಆದರೆ ಪರಮಾತ್ಮನ ಸ್ವರೂಪವನ್ನ ತತ್ವತಃ ಅರಿಯುವಂತಹದ್ದು ಒಂದಿದೆ, ಆ ರೀತಿಯಲ್ಲಾಗಬೇಕಾದ್ರೆ ಇನ್ನೂ ಕಷ್ಟ ಇದೆ. ಯದತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂತ ಸಿದ್ಧರಲ್ಲೂ ಕೂಡ ಸಾವಿರ ಜನ ಸಿದ್ಧರಲ್ಲಿ ಎಲ್ಲೋ ಒಬ್ಬ ನನ್ನನ್ನ ತತ್ವತಃ ಅರ್ಥ ಮಾಡಿಕೊಳ್ಳದಲ್ಲ ಅಂತ. ತತ್ವತಃ ಪರಮಾತ್ಮ ಯಾರು? ನಿಜಕ್ಕೂ ಸಾಗುಣನೆ ಅಥವಾ ನಿರ್ಗುಣನೆ, ಅಥವಾ ಅವನು ಸಾಕಾರನೆ ಅಥವಾ ನಿರಾಕಾರನೆ? ತತ್ವತಃ ತಿಳಿದುಕೊಂಡಾಗ ಅಲ್ಲಿ ಜಗಳ ಇರಬಾರದು. ಯಾವಾಗ ಅಲ್ಲಿ ಜಗಳ ಇದೆಯೋ ತತ್ವತಃ ಅಲ್ಲಿ ಅರಿಯುವಂತ ಉತ್ಪತ್ತಿ ಆಗಿಲ್ಲ ಅಂತ ಅರ್ಥ. ಇದು ಬಹಳ ಮುಖ್ಯವಾದಂತ ಅಂಶ. ಒಬ್ಬ ಮನುಷ್ಯ ಇರ್ತಾನೆ, ಆ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ, ಅಥವಾ ಅವನು ಕರುಣಾಮಯನೋ ಕಠಿಣ ಹೃದಯೋ, ಆ ಒಬ್ಬ ವ್ಯಕ್ತಿಯ ಪರಿಚಯವನ್ನ ನಾವು ಮಾಡಿಕೊಳ್ಳುವಲ್ಲಿ ಎಷ್ಟು ಭಿನ್ನ ಭಿನ್ನವಾಗಿ ಮಾಡಿಕೊಳ್ತೇವೆ ಅನ್ನೋದನ್ನ ನೋಡಬೇಕು. ಒಬ್ಬನೇ ಮನುಷ್ಯನನ್ನ ಕೆಲವರು ಹೇಳ್ತಾರೆ ಅವನು ಒಳ್ಳೆಯವನು ಅಂತ, ಇನ್ ಕೆಲವರು ಹೇಳ್ತಾರೆ ನನಗ್ ಗೊತ್ತಯ್ಯ ಅವನು ಎಷ್ಟು ಒಳ್ಳೆಯವನು ಅಂತ, ಅವನು ಹೀಗೆ ಕಣ್ಣಯ್ಯ ಅಂತ ಅವನು ಬೇರೆ ಮುಖವನ್ನ ಅವನೇನೋ ಕಂಡುಕೊಂಡಿರ್ತಾನೆ ಅದನ್ನ ಹೇಳ್ತಿರ್ತಾನೆ. ಹೀಗೆ ಒಬ್ಬ ಮನುಷ್ಯನನ್ನೇ ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿರುವಾಗ ಇನ್ನು ಈ ಸೃಷ್ಟಿ ಸ್ಥಿತಿ ಪ್ರಳಯ ಸ್ವರೂಪಿಯಾದಂತಹ ಪ್ರಳಯಕಾರಿಯಾದಂತಹ ಪರಮಾತ್ಮನನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ಹರಿಹರ ಬ್ರಹ್ಮಾದಿಗಳು ಮೂವರು ಬಂದ್ಬಿಟ್ರು, ಅವರೆಲ್ಲರೂ ಸಾಕಾರ ಆಕಾರದಿಂದ ಬಂದವರು. ಆ ಮೂವರು ಒಬ್ಬರೇ, ಬೇರೆ ಬೇರೆ ಅಲ್ಲ, ಅನ್ನುವ ಮಾತನ್ನು ಎಷ್ಟೇ ಹೇಳಿದ್ರು ಕೂಡ ಬ್ರಹ್ಮ ಪುರಾಣ ಬ್ರಹ್ಮವನ್ನೇ ಬ್ರಹ್ಮನನ್ನೇ ಚತುರ್ಮುಖ ಬ್ರಹ್ಮನನ್ನೇ ದೊಡ್ಡವನು ಅಂತ ಹೇಳುತ್ತೆ. ಶಿವಪುರಾಣ ಶಿವನನ್ನೇ ದೊಡ್ಡವನು ಅಂತ ಹೇಳುತ್ತೆ. ವಿಷ್ಣು ಪುರಾಣ ವಿಷ್ಣುವೇ ದೊಡ್ಡವನು, ಶಿವ ಮತ್ತು ಬ್ರಹ್ಮ ದೇವರ ಸೇವಕರು ಅಂತ ಈ ರೀತಿಯಲ್ಲಿ ಹೇಳುತ್ತೆ. ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಈ ಒಂದು ಸಾಕಾರ ಸ್ಥಿತಿಯಲ್ಲೇ ನಾವು ಮತ್ತೆ ಪುನಃ ವಿಭಿನ್ನತೆಗಳನ್ನ ಕಂಡುಕೊಂಡು ಭೇದವನ್ನು ಕಂಡುಕೊಂಡು ಪುನಃ ಅಲ್ಲಿ ತೆರೆದಾಡ್ತಾ ಇದ್ದೇವೆ. ಇನ್ನು ಆ ಏಕೈಕ ಪರಮಾತ್ಮರಾದಂತಹ ಆ ಪರಬ್ರಹ್ಮ ವಸ್ತುವನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ನಮಗೆ ವ್ಯವಧಾನ ಎಲ್ಲಿದೆ? ನಾವು ಇಲ್ಲೇ ಅದು ಶ್ರೇಷ್ಠವೋ ಇದು ಶ್ರೇಷ್ಠವೋ ಅಂತ ಒಂದು ಬಗೆಯ ಗರಿಗಳಿಗೆ ಗುರಿಯಾಗಿಬಿಟ್ಟಿದ್ದೇವೆ. ಆದರೆ ಶ್ರೀರಾಮಕೃಷ್ಣರ ಜೀವನವನ್ನು ನಾವು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿತು ಅಂತ ಹೇಳಿದ್ರೆ ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರ ಇವುಗಳೆಲ್ಲವೂ ಕೂಡ ಏಕ ಪ್ರಕಾರವಾಗಿ ಪರಮಾತ್ಮನ ತತ್ವವನ್ನು ಯಾವ ರೀತಿಯಲ್ಲಿ ವರ್ಣಿಸಿದೆಯೋ ಅದೇ ಪ್ರಕಾರವಾಗಿ ಅವರು ಸಾಕ್ಷಾತ್ಕಾರ ಮಾಡಿಕೊಳ್ತಾ ಬಂದು ಪ್ರತಿ ಒಂದನ್ನು ಕೂಡ ತಮ್ಮ ಅನುಭವಕ್ಕೆ ತಂದುಕೊಂಡದ್ರಿಂದ ನಮ್ಗೆ ಯಾವುದೇ ಬಗೆಯ ಸಂಶಯವೂ ಇಲ್ಲದೆ ಪರಮಾತ್ಮನ ವಿಷಯವನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಸಾಧನೆ ಇಲ್ಲದೆಯೇ ಸುಲಭವಾಗಿದೆ. ಶ್ರೀರಾಮಕೃಷ್ಣರು ನಿನ್ನೆ ಹೇಳಿದಂತೆ ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಾದ್ರೆ ಒಂದಿಷ್ಟು ಸಾಧನೆ ಮಾಡಲೇಬೇಕಾಗುತ್ತೆ ಮನುಷ್ಯ ಅಂತ. ಈಗ ಉದಾಹರಣೆಗೆ ಈ ವಿಜ್ಞಾನದ ಉದಾಹರಣೆಯನ್ನು ಕೊಡೋಣ. ವಿಜ್ಞಾನ ಎಷ್ಟು ಬೆಳೆದಿದೆ ಒಂದು ವಿಮಾನ ಕಬ್ಬಿಣದ ತುಂಡಿನಂತಿರುವಂತಹ ವಿಮಾನ ನೂರಾರು ಜನರನ್ನು ತುಂಬಿಸಿಕೊಂಡು ಆಕಾಶ ಮಾರ್ಗವಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಹೋಗ್ತಾ ಇದೆ ಅಂತ ಅನ್ನೋದನ್ನ ಸಾಮಾನ್ಯ ಜನರಿಗೆ ಎಷ್ಟು ವಿವರಿಸಿದ್ರೆ ತಾನೇ ಅರ್ಥವಾಗ್ತದೇನು? ಅದು ಯಾವ ಶಕ್ತಿಯಿಂದ ಹೋಗ್ತಾ ಇದೆ ಅಂತ ಅನ್ನೋದನ್ನು ವಿವರಿಸುವ ಬಗೆ ಹೇಗೆ? ಒಂದು ಸ್ವಲ್ಪವಾದರೂ ಅವನು ವಿಜ್ಞಾನದ ಪುಸ್ತಕವನ್ನು ತೆರವಿ ಹಾಕಿದ್ರೆ, ಅಧ್ಯಯನ ಮಾಡಿದ್ರೆ ಅದರ ಕುರಿತಾಗಿ ವಿವರಿಸಬಹುದು. ಅವನು ಕೂಡ ಸ್ವಲ್ಪ ಅರ್ಥವಾಯಿತು ನನಗೆ ಅಂತ ಹೇಳಬಹುದು. ಅರ್ಥವಾಗದೇ ಇದ್ರೂ ಕೂಡ ಅರ್ಥವಾದವರಂತೆ ಅವನು ವರ್ತಿಸಬಹುದು. ಏನೋ ಗಂಧಗಾಗಿಯೇ ಇಲ್ಲದೇನೇನೆ ಅದರ ಕುರಿತಾಗಿ ಹೇಗೆ ವಿವರಿಸಿ ಹೇಳೋದು? ಹಾಗೇನೇನೆ ಪರಮಾತ್ಮನ ಸಾಕಾರ ಸ್ಥಿತಿ, ನಿರಾಕಾರ ಸ್ಥಿತಿ ಇದನ್ನ ಯಾವುದನ್ನಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಸಾಧನೆ ಮಾಡಬೇಕಾಗುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು, ನಾಲ್ಕು ವೇದ, ಆರು ಶಾಸ್ತ್ರ, 18 ಪುರಾಣ, 2 ಇತಿಹಾಸ, ಇವುಗಳನ್ನೆಲ್ಲವನ್ನು ಕರ್ತಲಾಮಲಕ ಮಾಡಿಕೊಂಡವನಿಗಿಂತ ಒಂದು ದೆವ್ವವನ್ನು ನೋಡಿದವನು ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟೋ ಶ್ರೇಷ್ಠ. ಯಾತಕ್ಕೆ ಅಂತಂದ್ರೆ ದೆವ್ವ ಅದು ಅತೀಂದ್ರಿಯವಾದದ್ದು. ಈ ಕಣ್ಣು ಕಿವಿ ಮನಸ್ಸುಗಳಿಗೆ ಮನಸ್ಸುಗಳ ಅರಿವಿಗೆ ಬರದೇ ಇರುವಂತಹದ್ದು. ಹೀಗೆ ಅತೀಂದ್ರಿಯವಾದಂತಹ ಒಂದು ವಸ್ತುವಿನ ಅನುಭವವನ್ನ ಕಿಂಚಿತ್ತಾದರೂ ಮಾಡಿಕೊಂಡಿದ್ದ ಪಕ್ಷದಲ್ಲಿ ಅವನು ಈ ಪಂಡಿತನಿಗಿಂತ ಎಷ್ಟೋ ಮೇಲು ಅಂತ ಹೇಳಿದರು. ಅತೀಂದ್ರಿಯವಾದಂತಹ ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಈ ಇಂದ್ರಿಯಗಳ ದಾಖಲಾಟವನ್ನ, ಇಂದ್ರಿಯಗಳ ಗಲಾಟೆಯನ್ನ, ಅದರೊಂದಿಗೆ ಮನಸ್ಸಿನ ಗಲಾಟೆಯನ್ನು ಕೂಡ ನಿಲ್ಲಿಸಬೇಕಾಗುತ್ತೆ. ಯೋಗ ಚಿತ್ತವೃತ್ತಿ ನಿರೋಧ, ಚಿತ್ತ ಅಂದ್ರೆ ಮನಸ್ಸು, ಅದು ಅಲೆಯಲೆಯಾಗಿ ಸಂಚರಿಸ್ತಾ ಇದ್ದಾಗ ನಮ್ಮೆಲ್ಲರ ಜೀವನ, ಲೌಕಿಕ ಜೀವನ ನಡೀತಾ ಇರುತ್ತೆ. ಅದು ಅಲೆಯನ್ನು ನಿಲ್ಲಿಸಿಕೊಂಡಾಗ ಈ ಜೀವನ ನಿಂತು ಹೋಗುತ್ತೆ, ಪಾರಮಾರ್ಥಿಕ ಜೀವನ ಪ್ರಾರಂಭವಾಗುತ್ತೆ. ತತ್ಕ್ಷಣವೇ ಅವನಿಗೆ ಪಾರಲೌಕಿಕ ವಿಚಾರಗಳೆಲ್ಲವೂ ಕೂಡ ಅರಿವಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನೇ ಯೋಗದಲ್ಲಿ ಹೇಳಿದೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಮನಸ್ಸು ಮಾತು ಪರಬ್ರಹ್ಮವನ್ನು ತಿಳಿಯಲಿಕ್ಕೆ ಅಂತ ಹೋಯ್ತಂತೆ. ಅವೆರಡೂ ಓದುವಂತೆ. ಓದುವಷ್ಟೇ ಅಲ್ಲಿ ಇನ್ನೂ ತಲುಪಿಲ್ಲ, ಆಗಲೇ ವಾಪಸ್ ಬಂದರು. ಆ ಪರಬ್ರಹ್ಮದ ಸ್ವರೂಪವನ್ನು ವಿವರಿಸುವುದಕ್ಕೆ ಈ ಮನಸ್ಸಿಂದಲೂ ಆಗಲಿಲ್ಲ, ಮಾತಿನಿಂದಲೂ ಆಗಲಿಲ್ಲ ಅಂತ ದೈತ್ಯನೀಯ ಉಪನಿಷತ್ತು ಹೇಳುತ್ತೆ. ಯಥೋ ವಾಚೋ ನಿಹತ್ತಂತೆ ಅಪ್ರಾಪ್ಯ ಮನಸಾಸ ಅವಾಂಗ್ಮಾನಸ ಗೋಚರ. ಪರಮಾತ್ಮ ಅವಾಂಗ್ಮಾನಸ ಗೋಚರ, ಮನಸ್ಸು ಮಾತುಗಳಿಗೆ ಅಗೋಚರ. ಹಾಗಾದ್ರೆ ಅವನು ನಮ್ಮ ಅನುಭವಕ್ಕೆ ಬರೋದು ಹೇಗೆ? ಅದು ಅವನ ಕೃಪೆಯಿಂದ. ಅವನ ಕೃಪೆಯಾದಾಗ ಮಾತ್ರವೇ ನಮಗೆ ಅವನ ಸಾಕಾರ ಮತ್ತು ನಿರಾಕಾರ ಈ ಎರಡು ಸ್ಥಿತಿಯ ಅನುಭವವು ಕೂಡ ಬರ್ತದೆ. ಪರಮಾತ್ಮ ಅನುಭವಕ್ಕೆ ತಂದುಕೊಟ್ಟಾಗ ಮಾತ್ರವೇ ನಮಗೆ ಅವನ ಪರಿಚಯ ಆಗುತ್ತದೆ. ಶ್ರೀರಾಮಕೃಷ್ಣ ಹೇಳಿದ್ರು, ರೈಲ್ವೆ ಪೋರ್ಟರ್ ದೀಪವನ್ನ ಹಿಡಿಸಿಕೊಂಡು ಸ್ಟೇಷನ್ ನಲ್ಲಿ ಹೋಗ್ತಾ ಇರ್ತಾನೆ. ಆ ದೀಪ ಮುಂಭಾಗಕ್ಕೆ ಚೆಲ್ಲುತ್ತದೆ, ಅದರ ಕಿರಣಗಳೆಲ್ಲ ಮುಂಭಾಗದಲ್ಲಿ ಹೋಗ್ತಾ ಇರ್ತದೆ. ಎದುರುಗಡೆಯಿಂದ ಯಾರಾದರೂ ಬರ್ತಾ ಇದ್ರೆ ಅವನಿಗೆ ದೀಪ ಮಾತ್ರ ಕಾಣ್ತದೆ, ವಿನಃ ಅದನ್ನು ಹಿಡ್ಕೊಂಡು ಅವನು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಮುಖಕ್ಕೆ ಆ ಬೆಳಕು ಹೊಡಿತಾ ಇರುತ್ತೆ. ಆಗ ಆ ಮನುಷ್ಯ ಏನ್ ಮಾಡ್ಬೇಕಂತೆ, ಪೋರ್ಟರ್ ಅನ್ನ ಕೇಳ್ಬೇಕಂತೆ, ನೋಡಯ್ಯ ನೀನ್ಯಾರು ಅಂತನ್ನೋದನ್ನ ಸ್ವಲ್ಪ ತಿಳಿಬೇಕಾಗಿದೆ, ದಯವಿಟ್ಟು ನಿನ್ನ ಆ ದೀಪವನ್ನ ನಿನ್ನ ಕಡೆಗೆ ತಿರುಗಿಸ್ಕೋ ಅಂತ. ಆಗ ಅವನು ಸ್ವಲ್ಪ ತನ್ನ ಕಡೆಗೆ ತಿರುಗಿಸ್ಕೊಂಡಾಗ ಎದುರುಗಡೆ ಇರ್ತಕ್ಕಂಥ ಮನುಷ್ಯನಿಗೆ ಈ ಪೋರ್ಟರ್ ನ ದರ್ಶನ ಆಗ್ತದೆ. ಅದೇ ರೀತಿಯಲ್ಲಿ ಪರಮಾತ್ಮ ನಮ್ಮ ಒಳಗಡೆ ಇದ್ದು ಬೆಳಕನ್ನು ಹೊರಮುಖವಾಗಿ ಹರಡಿ ಬಿಟ್ಟಿದ್ದಾನೆ. ಆದ್ದರಿಂದ ಪರಮಾತ್ಮನೊಬ್ಬನನ್ನು ಬಿಟ್ಟು ಬಾಕಿ ಉಳಿದವುಗಳೆಲ್ಲ ನಮಗೆ ಕಾಣ್ತಾ ಇವೆ. ಈಗ ಆ ಜ್ಯೋತಿಯನ್ನ ಪರಮಾತ್ಮನ ಕಡೆಗೆ ತಿರುಗಿಸಬೇಕಾಗಿದೆ, ಅದನ್ನು ನಾವು ಅವನನ್ನೇ ಕೇಳ್ಕೊಳ್ಬೇಕಾಗಿದೆ. ಅವನು ಯಾವಾಗ ತನ್ನ ಜ್ಯೋತಿಯನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಆಗ ನಮಗೆ ಅವನು ಯಾರು ಅನ್ನೋದು ಅರ್ಥ ಆಗ್ತದೆ. ಹಿರಣ್ಮಯೇನ ಪಾತ್ರೇಣ, ಹಿರಣ್ಮಯವಾದಂತಹ ಒಂದು ಪಾತ್ರದಿಂದ ಅಥವಾ ಒಂದು ಕಿರಣಗಳಿಂದ, ಕಿರಣ ಸಮುದಾಯಗಳಿಂದ ಆ ಪರಮಾತ್ಮ ಮುಚ್ಚಲ್ಪಟ್ಟಿದ್ದಾನೆ. ಅವನನ್ನು ಕಾಣಬೇಕಾದ್ರೆ ಅವನೇ ಕೃಪೆ ಮಾಡಬೇಕಾಗ್ತದೆ ಅಂತನ್ನುವ ಮಾತನ್ನ ಉಪನಿಷತ್ತುಗಳೆಲ್ಲವೂ ಕೂಡ ಏಕಪ್ರಕಾರವಾಗಿ ಸಾರಿದೆ. ಪರಮಾತ್ಮ ಆ ಕಿರಣಗಳನ್ನ ಯಾವ ರೀತಿಯಲ್ಲಿ ಪರಮುಖವಾಗಿ ಹೊಮ್ಮಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ಇಂದ್ರಿಯಗಳ ಮೂಲಕವಾಗಿ ಕಣ್ಣು ಹೊರಮುಖವಾಗಿ ನೋಡ್ತಾ ಇದೆ, ಎಲ್ಲ ಬೆಳಗ್ತಾ ಇದೆ, ಎಲ್ಲವೂ ಕಾಣ್ತಾ ಇದೆ, ಕಿವಿ ಹೊರಮುಖವಾಗಿ ಹರಡಿಕೊಂಡಿದೆ, ಅದರಿಂದ ಹೊರಗಿನ ಸಮಾಚಾರಗಳೆಲ್ಲವೂ ಕೇಳ್ತಾ ಇವೆ, ಚರ್ಮ ಹೊರಗಡೆಯಿಂದೆಲ್ಲ ಅನುಭವ ತಂದುಕೊಳ್ಳಬಹುದಾಗಿದೆ. ಹಾಗೆ ಪಂಚೇಂದ್ರಿಯಗಳು ಕೂಡ ಹೊರಗಡೆಯ ಅನುಭವವನ್ನು ಮಾತ್ರ ಮಾಡಿಕೊಳ್ತಾ ಇವೆ, ಒಳಗಡೆಯ ಅನುಭವ ಮಾಡಿಕೊಳ್ಳೋದು ಸಾಧ್ಯವಾಗುವುದಿಲ್ಲ. ತತ್ವತಃ ಇರತಕ್ಕಂತಹ ಪರಮಾತ್ಮ ಯಾವ ರೀತಿಯಲ್ಲಿ ಚೈತನ್ಯ ಸ್ವರೂಪನಾಗಿ ನಮ್ಮೆಲ್ಲರಲ್ಲೂ ಕೂಡ ಆವಿರ್ಭವಿಸಿಕೊಂಡಿದ್ದಾನೆ, ಅದನ್ನು ನಾವು ಕಾಣಲಿಕ್ಕೆ ಅಸಮರ್ಥರಾಗಿದ್ದೇವೆ. ನಮ್ಮ ದೃಷ್ಟಿಯ ತಿಳಿಸತಕ್ಕಂಥದ್ದು ಪರಮುಖವಾಗಿ ಇರುವುದರಿಂದ ನಮ್ಮ ವ್ಯಕ್ತಿತ್ವ ಏನದು, ನಾನು ಇಂಥವನು ಅಂತ ಪ್ರತಿಯೊಬ್ಬರು ಹೇಳ್ಕೊಳ್ತಾರೆ. ನಾನು ಇಂಥವನು, ನಾನು ಇಂಥವಳು ಅಂತ ಹೆಸರನ್ನು ಹೇಳ್ಕೊಳ್ತಾರೆ. ಯಾವ ಉದ್ಯೋಗದಲ್ಲಿ ಇದ್ದೇವೆ ಹೇಳ್ಕೊಳ್ತಾರೆ, ಯಾರ ಮಗಳು ಯಾರ ಮಗ ಅನ್ನೋದನ್ನು ಹೇಳ್ಕೊಳ್ತಾರೆ. ಆದರೆ ನಿಜಕ್ಕೂ ಅವನು ಯಾರು ಅನ್ನೋದನ್ನು ತಿಳಿಯೋದಕ್ಕೆ ಬಹಳ ಕಷ್ಟ ಇದೆ. ನಾನು ಅಂತ ಹೀಗೆ ಎದೆ ಮೇಲೆ ಕೈ ಇಟ್ಟಿರ್ತೇವೆ, ಹೀಗೆ ಕೈ ಮೇಲೆ ಕೈ ಇಟ್ಟು ನಾನಿದು ಅಂತ ಹೇಳಿದ್ರು ಆಗ್ತದೆ. ಇಡೀ ವ್ಯಕ್ತಿತ್ವದಲ್ಲಿ ನಾನು ಹರಡಿಕೊಂಡಿದ್ದೇನೆ. ಕಾಲಿನ ಹೆಬ್ಬೆರಳಿನಿಂದ ತಲೆಯವರೆಗೆ ನಾನು ಹರಡಿಕೊಂಡಿದ್ದೇನೆ. ಎಲ್ಲಿ ಮುಟ್ಟಿದ್ರೂ ಕೂಡ ಅದೇ ನಾನೇ ಇರೋದು. ಹಾಗಾದ್ರೆ ಈ ನಾನು ಯಾರು? ಶರೀರ ಅಂತ ಹೇಳೋಣ, ಮಲಗಿ ನಿದ್ರೆ ಮಾಡಿದಾಗ ಉಸಿರೆ ಇಲ್ಲದ ಅಥವಾ ಮಾತೆ ಶಬ್ದವೇ ಇಲ್ಲದ ಅಂತೂ ಹಾಗಾದ್ರೆ ಅವನು ಯಾರು ಹೇಳಿದ್ದಾನೆ? ಹೀಗೆಲ್ಲ ನಾವು ಆಲೋಚನೆ ಮಾಡುತ್ತಾ ಹೊರಟಿದೆ ಹೊರಟ್ರೆ ಈ ನಾನು ಅನ್ನೋದನ್ನು ಪತ್ತೆ ಹಚ್ಚುವುದು ಕಷ್ಟ ಆಗುತ್ತೆ. ಈ ನಾನು ಅಂತ ಹೇಳ್ತಕ್ಕಂಥ ತತ್ವ, ಈ ಚೈತನ್ಯ ಶರೀರದೊಳಗೆ ಹರಿದುಕೊಂಡಿದೆ, ಮನಸ್ಸು ಕೂಡ ಈ ಶರೀರದಲ್ಲಿ ಹರಿದುಕೊಂಡಿದೆ. ಆದ್ರಿಂದ ಶರೀರದ ಯಾವ ಮೂಲೆಯನ್ನು ಮುಟ್ಟಿದ್ರೂ ಕೂಡ ನಮಗೆ ಅನುಭವಕ್ಕೆ ಬರುತ್ತದೆ. ಹೀಗೆ ಹರಡಿಕೊಂಡಿರ್ತಕ್ಕಂತಹ ಈ ಚೈತನ್ಯಕ್ಕೆ ಆಕಾರ ಏನಿದೆ? ಯಾವ ಆಕಾರ ಅದು? ಹೆಣ್ಣಿನ ಆಕಾರದಲ್ಲಿ ಆತ್ಮ ಇದೆಯೋ ಅಥವಾ ಪರಬ್ರಹ್ಮ ವಸ್ತು ಇದೆಯೋ, ಗಂಡಿನ ಆಕಾರದಲ್ಲಿ ಇದೆಯೋ ಅಥವಾ ನಾಯಿಯ ಆಕಾರದಲ್ಲಿದೆಯೋ ಅಥವಾ ಜೇನುನೊಣದ ಆಕಾರದಲ್ಲಿ ಇದೆಯೋ, ಎಲ್ಲ ಆಕಾರಗಳಲ್ಲೂ ಅದೇ ಚೈತನ್ಯವೇ ಇದೆ. ಯಾವ ಆಕಾರ ಹೇಳ್ತಕ್ಕಂತ ಅದು ವ್ಯಕ್ತವಾದರೆ ಆಕಾರದಲ್ಲಿ ಆ ಚೈತನ್ಯ ನಮ್ಗೆ ಕಾಣಿಸಿಕೊಳ್ಳುತ್ತದೆ. ನೀರನ್ನ ಕೊಡಪಾನದಲ್ಲಿ ಹಾಕಿದ್ರೆ ಅದು ಕೊಡಪಾನದ ಆಕಾರ, ಲೋಟದಲ್ಲಿ ಹಾಕಿದ್ರೆ ಅದು ಲೋಟದ ಆಕಾರವನ್ನು ಹೊಂದುತ್ತದೆ. ಹಾಗೆ ಬಿಂದಿಗೆ ತಂಬಿಗೆಯಲ್ಲಿ ಹಾಕಿದ್ರೆ ತಂಬಿಗೆ ಆಕಾರವನ್ನು ಹೊಂದುತ್ತದೆ. ಅದೇ ರೀತಿಯಲ್ಲಿ ಈ ಚೈತನ್ಯ ಅಂತಕ್ಕಂಥದ್ದು ನಿಜವಾಗಿ ನೋಡಿದ್ರೆ ಅದಕ್ಕೆ ಆಕಾರ ಇಲ್ಲ. ಆದ್ರೆ ಯಾವ ಆಕಾರವನ್ನು ಬೇಕಾದರೂ ಅದು ತೆಗೆದುಕೊಳ್ಳಬಲ್ಲದು. ಅದು ಹೇಗೆ ತೆಗೆದುಕೊಳ್ಳುತ್ತದೆ? ಒಂದನೇದಾಗಿ ಅದರ ಶಕ್ತಿಯಿಂದ, ಪರಮಾತ್ಮನ ಶಕ್ತಿಯಿಂದ ಆಕಾರ ಅಂತಿರತಕ್ಕಂಥದ್ದು ವ್ಯಕ್ತವಾಗ್ತದೆ. ಶ್ರೀರಾಮಕೃಷ್ಣ ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ತುಂಬಾ ಸ್ವಾರಸ್ಯವಾಗಿದೆ. ಸಮುದ್ರದ ನೀರಿಗೆ ಆಕಾರ ಎಲ್ಲಿದೆ? ವಿಶಾಲವಾದ ಸಮುದ್ರದ ನೀರಿಗೆ ಆಕಾರ ಎಲ್ಲಿದೆ? ಆದ್ರೆ ಉತ್ತರ ಧ್ರುವದಲ್ಲಿ ಶೈತ್ಯದ ಅತಿಶಯದಿಂದಾಗಿ, ಶೀತಲತೆಯ ಅತಿಶಯದಿಂದಾಗಿ ಅದು ಹಿಮವಾಗಿ ಗಡ್ಡೆ ಕಟ್ಟುತ್ತದೆ. ಹೇಗೋ ಹಾಗೇನೇ ಭಕ್ತರ ಭಕ್ತಿಯ ಶೀತಲತೆಯಿಂದಾಗಿ ಅಖಂಡ ಸಚ್ಚಿದಾನಂದನಾದಂತಹ ನಿರಾಕಾರ ಪರಬ್ರಹ್ಮನು ಕೂಡ ಅಲ್ಲಲ್ಲಿ ಆಕಾರವನ್ನ ಅವನು ಧಾರತಾನೆ. ಇದೆಷ್ಟು ಚೆನ್ನಾಗಿದೆ ಇದು! ಭಕ್ತರ ಭಕ್ತಿಯ ಶೀತಲತೆಯಿಂದಾಗಿ ಅವನು ಘನೀಭೂತನಾಗ್ತಾನೆ ಅಂತ. ಎಷ್ಟರವರೆಗೆ ಅವನು ಘನೀಭೂತನಾಗಿ ಆಕಾರ ತಾಳ್ತಾನೆ ಅಂತಂದ್ರೆ, ಅವನು ಅವತಾರ ಪುರುಷನಾಗಿ ಬರುವುದಲ್ಲದೆ ನಿತ್ಯಾವತಾರಿಯಾಗಿಯೂ ಕೂಡ ಇರ್ತಾನೆ. ರಾಮಾನುಜಾಚಾರ್ಯರು ಬಹಳ ಸ್ವಾರಸ್ಯವಾಗಿ ಈ ಮಾತನ್ನು ಹೇಳ್ತಾರೆ. ಅರ್ಚಾವತಾರಿಯಾಗಿ ಬರುವಂತ ನಿತ್ಯವೂ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡ್ತಾನೆ ಅಂತ. ಕಲ್ಲಿನ ವಿಗ್ರಹ ಅಂತ ಅನಾಗರಿಕರು ಕರೀತಾರೆ ಅಥವಾ ನಾಸ್ತಿಕರು ಕರೀತಾರೆ. ಆದರೆ ಆಸ್ತಿಕರು ಅಂತನೋರು ಆ ಕರುಣಾಮಯನಾದಂತಹ ಪರಮಾತ್ಮನನ್ನ ಅತ್ಯಂತ ಭಕ್ತಿಯಿಂದ ಕರೆದು ಅಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಪರಮಾತ್ಮ ಅಲ್ಲಿ ಆವಿರ್ಭಾವಗೊಂಡು ತನ್ನ ಭಕ್ತಿಯುತವಾದಂತಹ ಸೇವೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳೋದ್ರಿಂದ ಅವನು ಆ ಭಕ್ತಿಯ ಕರೆಗೆ ಹೋಗೊಟ್ಟು ಆ ದಿವ್ಯ ಮಂಗಳ ವಿಗ್ರಹದಲ್ಲಿ ಆವಿರ್ಭಾವಗೊಳ್ತಾನೆ, ಸದಾ ಇರ್ತಾನೆ. ವೇದಾಂತ ದೇಶಿಕರು ಹೇಳ್ತಾರೆ, ಎಷ್ಟೋ ಜನ ಅರ್ಚಕ ಆಗಮರು ಕಾಲಕಾಲಕ್ಕೆ ದೇವರಿಗೆ ಸ್ಥಾನ ನೈವೇದ್ಯಾದಿಗಳನ್ನು ಮಾಡದೆ ದೇವರನ್ನ ಸತಾಯಿಸುತ್ತಾರೆ. ಇದು ಇದನ್ನ ಅರ್ಥ ಮಾಡಿಕೊಳ್ಬೇಕಾದ್ರೂ ಕೂಡ ಸಾಧನೆ ಅಂತ ಇರತಕ್ಕಂತಹ ಒಂದಿಷ್ಟು ಇರಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅಂತಹ ಜ್ಞಾನಿಗಳ ಮಾತಿನಲ್ಲಿ ವಿಶ್ವಾಸವನ್ನ ತಾಳ್ಬೇಕಾಗುತ್ತೆ. ಆ ಒಂದು ವಿಗ್ರಹದಲ್ಲಿ ಪರಮಾತ್ಮ ಆವಿರ್ಭಾವಗೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ಇದರ ಬಗ್ಗೆ ನಾನು ಆಲೋಚನೆ ಮಾಡಿದಂತಹ ಬಗ್ಗೆ ಹೀಗೆ, ನಮ್ಮ ಶರೀರ ಅಂತ ಹೇಳ್ತಕ್ಕಂಥದ್ದು ಕೂಡ ಒಂದೊಂದು ವಿಗ್ರಹ. ಇದು ಚರ್ಮದ ವಿಗ್ರಹ, ಇದರಲ್ಲಿ ಪರಮಾತ್ಮ ಇರುವುದರಿಂದಾಗಿ ನಾವು ಶರೀರದ ಅಂಗಾಂಗಗಳನ್ನೆಲ್ಲ ಚಲಿಸ್ತಾ ಇದ್ದೆ. ಪರಮಾತ್ಮ ಯಾವಾಗ ಹಿಂದೆಗಡೆ ತರ್ಕೊಂಡ್ಬಿಟ್ನೋ ಇದು ಚರ್ಮದ ವಿಗ್ರಹ ಹೀಗೆ ಸಟ್ಟಿಕೊಂಡು ಬಿಡ್ತದೆ. ಮನುಷ್ಯ ನೆಟ್ಟಿದಾದ ಅಂತ ಹೇಳೋದಾಗಲಿ. ಆ ಪರಮಾತ್ಮ ಚೈತನ್ಯ ಒಳಗಡೆ ಸಂಚಾರವಾದ್ರಿಂದಲೇನೆ ಈ ಜನ್ಮದ ಚೀಲ ಕೂಡ ಓಡಾಡ್ತಾ ಇದೆ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗೇನೇನೆ ಲೋಹದ ವಿಗ್ರಹವೇ ಆಗಲಿ ಕಲ್ಲಿನ ವಿಗ್ರಹವೇ ಆಗಲಿ ಯಾವಾಗ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೋ ಅಲ್ಲಿ ಅವನು ಆವಿರ್ಭವಿಸಿ ಅಲ್ಲಿ ಸ್ಥಿರವಾಗಿ ಇದ್ದೇ ಇರ್ತಾನೆ. ಮತ್ತು ಅಲ್ಲಿ ಪ್ರಾರ್ಥನೆ, ಭಜನೆ, ಧ್ಯಾನ, ಜಪ, ಅಲಂಕಾರಾದಿಗಳು, ನೈವೇದ್ಯಾದಿಗಳು ಇವುಗಳನ್ನೆಲ್ಲ ನಾವು ಕಲಿಸಿದಾಗ ಅವನು ಪ್ರತಿಸ್ಪಂದಿಸುತ್ತಾನೆ. ಇಂತಹ ಅನುಭವಗಳನ್ನ ಭಕ್ತಾದಿಗಳು ಇಡೀ ಪ್ರಪಂಚದಲ್ಲೆಲ್ಲೆದ್ದು ಯಾರ್ಯಾರು ನಿಜವಾದ ಭಕ್ತಾದಿಗಳು ಇದ್ದಾರೋ ಅವರು ಯಾವ ಧರ್ಮದ ಜನರೇ ಆಗಿರ್ಬೋದು, ಕ್ರಿಸ್ತಾದ್ರೆ ಆಗಿರ್ಬೋದು, ಹಿಂದೂಗಳೇ ಆಗಿರ್ಬೋದು, ಅಲ್ಲಲ್ಲಿ ಅವರವರ ವಿಗ್ರಹದಲ್ಲಿ ಅವರವರಿಗೆ ಆ ಪರಮಾತ್ಮ ಎಲ್ಲ ಬಗೆಯ ಅನುಗ್ರಹವನ್ನು ಮಾಡ್ತಾನೆ. ಕೊನೆಗೆ ನಾನು ನೀನು ಒಂದೇ ಅಂತನ್ವ ಈ ಒಂದು ಅನುಭವವನ್ನು ಕೂಡ ಕೊಡುತ್ತಾನೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಮೊದಲು ನಮಗೆ ಆ ನಿರಾಕಾರದ ಮೇಲೆ ಧ್ಯಾನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಆದ್ರಿಂದ ಸಾಕಾರ ಪರಮಾತ್ಮನನ್ನೇ, ಸಗುಣ ಪರಮಾತ್ಮನನ್ನೇ ಧ್ಯಾನ ಮಾಡಬೇಕು. ಅವನ ಅನುಗ್ರಹ ಆಗ್ತದೆ ಧ್ಯಾನ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಪ್ರೀತಿ ಅಂತ ಇರ್ತಕ್ಕಂಥ ಅದು ಪರಿಪೂರ್ಣವಾಗಿ ಅವನ ಕಡೆಗೆ ಅರಿದಾಗ ಪಂಚೇಂದ್ರಿಯಗಳು ಒದಗಿಸಿ ಕೊಡಬಹುದಾದ ಎಲ್ಲ ಭೋಗಗಳನ್ನು ಭಗವಂತನಿಗೆ ಅರ್ಪಿಸಿದಾಗ ಅಂದ್ರೆ ಆ ಭೋಗವನ್ನು ನಾವು ಕಣ್ಣೆತ್ತಿಯೂ ನೋಡದೇ ಇದ್ದಾಗ ನಮ್ಮ ಸಂಪೂರ್ಣವು ಕೂಡ ಪರಮಾತ್ಮನಲ್ಲಿ ತಲ್ಲೀನವಾದಾಗ ಪರಮಾತ್ಮನಿಗೆ ಸಮರ್ಪಣೆಯಾದಾಗ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ, ದರ್ಶನ ಕೊಡ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ದರ್ಶನ ಕೊಟ್ಟಾಗ ಅವನು ಕೃಪೆಯಿಂದ ಹೇಳ್ತಾನೆ, ನೋಡು ನಾನು ಯಾರು ಗೊತ್ತೋ ಈಗ ನೋಡು ಅಂತ ಹೇಳಿದ್ರೆ ಅವನು ಇಲ್ಲ ಅಲ್ಲಿ ಯಾರಿದ್ದಾರೆ, ಅಲ್ಲಿ ನಿರಾಕಾರ ಮಾತ್ರ ಇದೆ. ಈ ರೀತಿಯಲ್ಲಿ ಸಾಕಾರ ಪರಮಾತ್ಮನೇ ತನ್ನ ನಿರಾಕಾರತ್ವವನ್ನ ತಾನೇ ತೋರಿಸಿಕೊಡ್ತಾನೆ ಅಂತನ್ನುವ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ಕೊಡ್ತಾರೆ. ಸಾಕಾರ ಸ್ವರೂಪದಿಂದ ಕೂಡ ಅಂದ್ರೆ ಕಾಳಿ, ದುರ್ಗೆ, ರಾಮ, ಕೃಷ್ಣ, ಹನುಮಂತ, ಸೀತಾಮಾತೆ, ಯೇಸು ಕ್ರಿಸ್ತ, ಮಹಮ್ಮದ್ ಪೈಗಂಬರ, ಈ ರೀತಿಯಲ್ಲಿ ಎಲ್ಲ ಅವತಾರ ಪುರುಷರನ್ನ, ಎಲ್ಲ ದೇವದೇವಿಯರನ್ನ ಶ್ರೀರಾಮಕೃಷ್ಣರು ಆಯಾಯ ಆಕಾರದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸ್ವಯಂ ಅವರು ಅವತಾರ ಪುರುಷರು ಅಂತ ತೀರ್ಮಾನಕ್ಕೆ ನಾವು ಇವತ್ತು ಬಂದಿರುವುದರಿಂದ ಮತ್ತು ನಿಜಕ್ಕೂ ಕೂಡ ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ರಾಮಕೃಷ್ಣನಾಗಿರುವುದರಿಂದ ಅವರಿಗೆ ಕಂಡು ಬಂದಂತಹ ಎಲ್ಲ ದೇವದೇವಿಯರು ಅವರಲ್ಲಿ ಆವಿರ್ಭಾವಗೊಳ್ತಾರೆ. ಇದು ಬಹಳ ಮುಖ್ಯವಾದಂತಹ ಅಂಶ. ಹೇಗೆ ಪರಶುರಾಮ ಶ್ರೀರಾಮನನ್ನ ಸಂಧಿಸಿ ಯುದ್ಧ ಮಾಡಿ ಯಾರು ಸೋಲೋದು ಯಾರು ಗೆಲ್ಲೋದು ಅಂತ ಗೊತ್ತಾಗದೆ ಕೊನೆಗೆ ತನ್ನ ಶಕ್ತಿಯನ್ನ ತನ್ನದೇ ಆದಂತಹ ಇನ್ನೊಂದು ಶಕ್ತಿ ಅಂತ ತಿಳಿದಂತ ಆ ಶ್ರೀರಾಮನಲ್ಲಿ ಐಕ್ಯ ಮಾಡಿ ತನ್ನ ಪಾಡಿಗೆ ತಾನು ಹೇಗೆ ಹೊರಟೋದ್ನು, ಹೇಗೆ ಒಂದು ಅವತಾರ ತಿಳಿಸಿದಂತ ಇನ್ನೊಂದು ಅವತಾರದಲ್ಲಿ ಐಕ್ಯಗೊಳ್ಳುತ್ತದೆ ಅಂತಲೂ ಮಾತಿದೆಯೋ ಅದೇ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಎಲ್ಲ ದೇವದೇವಿಯರು ಕೂಡ ಐಕ್ಯಗೊಂಡಿದ್ದಾರೆ. ಅವರು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ, ಕಣ್ಣಾರೆ ಕಂಡಿದ್ದಾರೆ, ಕಂಡದಲ್ಲೆಲ್ಲ ತಮ್ಮೊಳಗೆ ಐಕ್ಯ ಮಾಡಿಕೊಂಡಿದ್ದಾರೆ. ಆದ್ರಿಂದಲೇನೆ ಇವತ್ತು ಶ್ರೀರಾಮಕೃಷ್ಣರನ್ನ ಸರ್ವದೇವದೇವಿ ಸ್ವರೂಪಾಯ ಶ್ರೀರಾಮಕೃಷ್ಣಾಯ ನಮಃ ಅಂತನ್ನುವ ಈ ಮಂತ್ರದಿಂದ ಸ್ತುತಿಸಲಾಗುತ್ತದೆ. ಇದು ಸಾಕಾರದ ಮಾತಾಯಿತು. ಅದೇ ಶ್ರೀರಾಮಕೃಷ್ಣರು ತೋಕಾಪುರಿಯ ಸಹಾಯದಿಂದ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದು ಆ ನಿರಾಕಾರ ಪರಬ್ರಹ್ಮದ ಅನುಭವವನ್ನು ಕೂಡ ಮಾಡಿಕೊಂಡು 6 ತಿಂಗಳ ಕಾಲ ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಇಟ್ಕೊಂಡು ನಿರಾಕಾರದಲ್ಲಿ ಲಯವಾಗಿ ಹೋಗಿಬಿಟ್ಟಿರ್ತಾರೆ. ಆದರೆ ಅವರು ಈಶ್ವರ ಕೋಟಿ ಆದ್ರಿಂದ ಅವರು ಅವತಾರ ಪೂಜನಾದ್ರಿಂದ ಮಾತ್ರವೇ ಹಿಂತಿರುಗಿ ಬರೋದಕ್ಕೆ ಸಾಧ್ಯವಾಯಿತು. ಬಾಕಿ ಉಳಿದವರಿಗೆ ಅದ್ರ ಕುರಿತಾಗಿ ಕಿಂಚಿತ್ತಾದರೂ ವರ್ತಮಾನ ಕೊಡೋದಕ್ಕೋಸ್ಕರ ಅವ್ರು ಹಾಗೆ ಹೊರಟೋಗಿಬಿಟ್ಟಿದ್ರೆ ಏನು ತಾಂತಾ ಇರಲಿಲ್ಲ. ಈಶ್ವರ ಕೋಟಿಗಳಿಗೆ ಮಾತ್ರ, ಅವತಾರ ಪುರುಷರಿಗೆ ಮಾತ್ರ ಆ ಸಮಾಧಿ ಸ್ಥಿತಿಯಿಂದ ಹೊರಬಂದು ಪುನಃ ಸಾಕಾರದಲ್ಲಿ ಅವರು ಮಗ್ನರಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಬಾಕಿ ಉಳಿದವರೆಲ್ಲ ಅಂತಹ ಒಂದು ನಿರ್ವಿಕಲ್ಪ ಸಮಾಧಿ ಏರಿದ ಪಕ್ಷದಲ್ಲಿ ಶ್ರೀರಾಮಕೃಷ್ಣ ಹೇಳುವಂತೆ ಕೇವಲ 21 ದಿನಗಳಲ್ಲಿ ಶರೀರವನ್ನು ಬಿಡಬೇಕಾಗುತ್ತೆ. ಶರೀರ ಕರೆತಕ್ಕಂತೆ ಅದು ತನ್ನಷ್ಟಿಗೆ ತಾನೇ ಒಣಗಿದ ತರಗಲಿಯಂತೆ ಬಿದ್ದೋಗ್ತದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಅದು ಬೇರೆ ವಿಚಾರ. ಆದರೆ ಆ ನಿರ್ವಿಕಲ್ಪ ಸಮಾಧಿಯ ತಿಳಿಸ್ತಕ್ಕಂಥದ್ದು ಪ್ರಾಪ್ತವಾದಾಗ ಮನುಷ್ಯನಿಗೆ ನಿರಾಕಾರದ ಅನುಭವ ಆಗ್ತದೆ. ನಿರಾಕಾರಕ್ಕೆ ಒಂದು ಉದಾಹರಣೆಯನ್ನು ಏನಾದರೂ ಕೊಡಬೇಕಾಗಿದ್ರೆ ಅದು ಆಕಾಶ ಒಂದೇ. ಇವತ್ತು ಆಕಾಶಕ್ಕೆ ಯಾವ ಆಕಾರ ಇದೆ? ಆದರೂ ಕೂಡ ಆಕಾಶ ತಿಳಿಸ್ತಕ್ಕಂಥದ್ದು ಇದೆ. ಆದರೆ ಈ ಆಕಾಶವೂ ಕೂಡ ಪರಬ್ರಹ್ಮನಿಗೆ ಸರಿಯಾದ ಉದಾಹರಣೆ ಆಗುವುದಕ್ಕೆ ಸಾಧ್ಯವಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಆಕಾಶ ಜಡ, ಪರಮಾತ್ಮ ಚೈತನ್ಯ. ಆಕಾಶದಲ್ಲಿ ಜ್ಞಾನವಿಲ್ಲ, ಪರಮಾತ್ಮನಲ್ಲಿ ಜ್ಞಾನವಿದೆ. ಅವನು ಜ್ಞಾನಮಯ, ಜ್ಞಾನ ಸ್ವರೂಪಿ ಅವನು. ಅವನಿಗೆಲ್ಲವೂ ಅರ್ಥವಾಗ್ತದೆ. ಈ ಆಕಾಶಕ್ಕೇನು ಅರ್ಥವಾಗುವುದಿಲ್ಲ, ಸುಮ್ಮನೆ ಇರುತ್ತದೆ, ಓಡಾಡೋಕ್ಕಂತ ಅವಕಾಶ ಕೊಟ್ಕೊಂಡಿರ್ತದೆ ಅಷ್ಟೇ. ಆದರೆ ಹೇಗೆ ಯಾವುದೇ ಬಗೆಯ ಆಕಾರವು ಇಲ್ಲದಂತಹ ಒಂದು ವಸ್ತುವಾಗಿ ಇರಬಹುದು ಅಂತಂದ್ರನ್ನ ತೋರಿಸುವುದಕ್ಕೋಸ್ಕರ ಪರಮಾತ್ಮ ಈ ಆಕಾಶದ ಒಂದು ಸೃಷ್ಟಿಯನ್ನು ಮಾಡಿದ್ದಾನೆ. ಅನಂತನಾದಂತಹ ಪರಮಾತ್ಮ ಮಾತ್ರವೇ ಈ ಅನಂತವಾದ ಆಕಾಶವನ್ನು ನಿರ್ಮಾಣ ಮಾಡಬಹುದು. ತಾನು ಅನಂತ, ತನಗೆ ಪ್ರತೀಕವಾಗಿ ಇದೊಂದು ಆಕಾಶ ಇದೆ ನೋಡ್ಕೊ, ನಾನೆಂತವನು ಅನ್ನೋದನ್ನು ನೋಡ್ಕೊಳ್ಳೋದಕ್ಕೆ ಇದೆ ನೋಡೋ ಒಂದು ವಸ್ತು ಉಪಮಾನವಾಗಿ ಅಂತನ್ನುವ ರೀತಿಯಲ್ಲೋ ಎಂಬಂತೆ ಈ ಒಂದು ಆಕಾಶ. ಆದರೆ ಹೇಗೆ ಆ ನಿರಾಕಾರನಾದಂತಹ ಪರಮಾತ್ಮನೇ ಸಾಕಾರನಾಗಬಲ್ಲ ಅನ್ನೋದನ್ನು ತಿಳಿಸೋದಕ್ಕೆ ಅದೇ ಆಕಾಶವೇ ಈ ಮಣ್ಣಾಗಿದೆ, ಈ ವನಸ್ಪತಿಯಾಗಿದೆ, ಈ ಅನ್ನವಾಗಿದೆ, ಅನ್ನದಿಂದ ಪುರುಷನಾಗಿದ್ದಾನೆ. ನಾವೆಲ್ಲರೂ ಕೂಡ ಈ ಆಕಾಶದಿಂದಲೇ ಉತ್ಪನ್ನವಾದವು. ಆತ್ಮ ಮತ್ತು ಆಕಾಶ, ಆತ್ಮ ಮತ್ತು ಪ್ರಕೃತಿ, ಪರಬ್ರಹ್ಮ ಮತ್ತು ಪ್ರಕೃತಿ, ಇವೆರಡೂ ಅತ್ಯಂತ ಅದ್ಭುತವಾದಂತಹ ಶಕ್ತಿ. ಇವೆರಡು ಸೇರಿದಾಗ ಈ ಸೃಷ್ಟಿ. ಆಕಾಶ ಅಂತ ಹೇಳ್ತಕ್ಕಂಥದ್ರ ನಾಲ್ಕು ಭಾಗ, ಅದು ವಾಯುವಾಗಿ ಒಂದು ಭಾಗ ಮಾತ್ರವೇ ಆಕಾಶವಾಗಿ ಉಳಿದು ಅದು ವಾಯು ತತ್ವ ಆಯಿತು. ವಾಯುತತ್ವದ ನಾಲ್ಕು ಭಾಗ, ಉಳಿದೆಲ್ಲರ ಕಾಲು ಭಾಗ ಈ ಸೇರಿ ಅಗ್ನಿ ಆಯಿತು. ಅಗ್ನಿಯಿಂದ ಜಲ ಆಯಿತು, ಜಲದಿಂದ ಮಣ್ಣಾಯಿತು, ಪೃಥ್ವಿ ಆಯಿತು, ಪೃಥ್ವಿಯಿಂದ ವನಸ್ಪತಿಗಳಾದವು, ವನಸ್ಪತಿಗಳಿಂದ ಅನ್ನ ಆಯಿತು, ಅನ್ನದಿಂದ ಮನುಷ್ಯನಾದ. ನಿರಾಕಾರ ವಸ್ತುವಿನಿಂದ ಸಾಕಾರ ಆಯಿತು. ಹಾಗೆ ಪರಮಾತ್ಮನು ಕೂಡ ನಿರಾಕಾರ ಸ್ವರೂಪಿಯಾಗಿದ್ದರೂ ಕೂಡ ಅವನು ಆಕಾರವನ್ನು ತಾಳದಲ್ಲ ಅನ್ನೋದನ್ನು ನಾವು ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಎಲ್ಲೆಲ್ಲಿ ಅವನ ಆಕೃತಿಗಳೆಲ್ಲ ಇದೆಯೋ ಆಕೃತಿಗೆ ಎಲ್ಲ ನಮಸ್ಕಾರ ಮಾಡಬೇಕು. ಕೇವಲ ರೇಖಾಚಿತ್ರವಾದರೂ ಕೂಡ ಅಲ್ಲಿ ಪರಮಾತ್ಮ ಆ ರೀತಿಯಿಂದ ಇರಬಲ್ಲ ಅಂತನ್ನೋದಕ್ಕೆ ಉದಾಹರಣೆ ಕೊಡೋದಿದ್ರೆ, ಒಮ್ಮೆ ರಾಮಾನುಜಾಚಾರ್ಯರು ಹೀಗೆ ಹೋಗ್ತಾ ಇದ್ರೆ ಸ್ನಾನ ಮಾಡಿಕೊಂಡು ಒಂದು ಬೀಚ್ನಲ್ಲಿ ಕೆಲವು ಹುಡುಗರು, ಏ ಆಚಾರಿ ನೀನು ದೇವರು ಅಂತ ಹೇಳಿ ನಮಸ್ಕಾರ ಮಾಡ್ತೀಯಲ್ಲ, ನೋಡಿ ಈ ಒಂದು ದೇವರ ಚಿತ್ರ ಹಾಕಿ ಬರೆದಿದೆ ಅಂತವನು ಅಂತ. ಆ ಇರಲಿ, ರಸ್ತೆ ಮೇಲೆ ಒಂದು ವಿಷ್ಣುವಿನ ಚಿತ್ರವನ್ನು ಬರೆದು ಇದು ನಿನ್ನ ದೇವರು ನಮಸ್ಕಾರ ಮಾಡು ಅಂತ ಹೇಳಿದ್ರೆ ಆ ಮಕ್ಕಳು ತಮಾಷೆಗೋಸ್ಕರ ಕುಚೋದ್ಯಕ್ಕೋಸ್ಕರ ಮಾಡಿದ್ರೆ ರಾಮಾನುಜಾಚಾರ್ಯರು ಅದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಈ ಮೂಲಕ ಆ ಮಕ್ಕಳಲ್ಲಿ ಕೂಡ ದೈವಿಕ ಭಾವನೆಯನ್ನ ಮೂಡಿಸ್ತಾ ಇದ್ದಾರೆ. ಪರಮಶ್ರದ್ಧೆಯಿಂದ ಯಾವ ಚಿತ್ರಕ್ಕೆ ಆಗಲಿ, ಯಾವ ವಿಗ್ರಹಕ್ಕೆ ಆಗಲಿ ನಮಸ್ಕಾರ ಮಾಡಿದಾಗ ಅಲ್ಲಿ ಆ ಪರಮಾತ್ಮ ತತ್ವ ಕರೆತಕ್ಕಂಥದ್ದು ಸ್ವಾಭಾವಿಕವಾಗಿಯೇ ಆವಿರ್ಭಾವಗೊಳ್ಳುತ್ತದೆ. ಪರಮಾತ್ಮ ಮಗುವಿನಂತೆ, ಮಗು ಹೇಗೆ ಸರಳ ಚಿತ್ತದಿಂದ ಇರ್ತದೋ ಅದೇ ರೀತಿಯಲ್ಲಿ ಪರಮಾತ್ಮ ಆ ಮಕ್ಕಳಿಗಿಂತ ಇನ್ನೂ ಹೆಚ್ಚು ಸರಳ. ಆದ್ದರಿಂದ ಭಕ್ತಾದಿಗಳು ಕರದಲ್ಲಿಗೆ ಅವರು ಬಂದು ಅಲ್ಲಿ ಇದ್ದು ಅವರ ಪೂಜೆಯನ್ನ ಪ್ರಾರ್ಥನೆಯನ್ನ ಸ್ವೀಕರಿಸ್ತಾನೆ. ಇಂಥ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಿಕ್ಕಿದೆ. ಈ ಭಕ್ತಿಶಾಸ್ತ್ರ ಅಂತ ಹೇಳ್ತಿದ್ದಾರೆ ಇಲ್ಲಿ, ಜ್ಞಾನ ಅಂತಕ್ಕಂಥದ್ದು ಅಲ್ಲಿ, ಇವೆರಡೂ ಪ್ರಬಲವಾಗಿ ಬೆಳೆದುಕೊಂಡಿವೆ. ಒಬ್ಬ ಹುಡುಗ ಬಂದ ಯುವಕ, ಅವನಿಗೆ ಹಲವಾರು ದರ್ಶನಗಳೆಲ್ಲ ಆಗ್ತಾ ಇದೆಯಂತೆ, ಇದರ ಕುರಿತಾಗಿ ಹೇಳಿ ಅಂತ ಕೇಳಬೇಕು ಬಂದಿದ್ದ. ಆತನನ್ನು ನೋಡಿದೆ, ಅವನಿಗೆ ದರ್ಶನಗಳೆಲ್ಲ ಆಗೋದಕ್ಕೆ ಸಾಧ್ಯತೆ ಇದೆ. ಟೆಂಪರ್ಮೆಂಟ್ ಅಂತ ಒಂದಿದೆ, ಸ್ವಭಾವ ಸ್ವಭಾವ ಅಂತ ಒಂದು ಮನೋಭಾವ ಮನೋಭಾವ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಒಬ್ಬೊಬ್ಬರದು ಒಂದೊಂದು ಮನೋಭಾವ. ಕೆಲವು ಕೆಲವು ಮನೋಭಾವದವರಿಗೆ ಭಗವಂತ ಒಂದೊಂದು ಬಗೆಯ ದರ್ಶನವನ್ನು ಕೊಟ್ಟು ಬಿಡ್ತಾನೆ, ಅಥವಾ ಅವರಿಗೆ ಆಧ್ಯಾತ್ಮಿಕ ದರ್ಶನಗಳೆಲ್ಲ ಆಗುತ್ತವೆ. ಆದ್ರೆ ಆ ವ್ಯಕ್ತಿಗಳಿಂದ ನಾವು ನೋಡ್ಕೊಳ್ಬೇಕು, ಅವ್ರಿಗೆ ನರದೌರ್ಬಲ್ಯಗಳಿಂದ ಆ ತರ ದರ್ಶನವಾಯಿತು, ಅಥವಾ ಶರೀರ ಕಷ್ಟಪುಷ್ಟವಾಗಿ ಕಷ್ಟಪುಷ್ಟವಾಗಿ ಇಟ್ಕೊಂಡು ಕೂಡ ಅವರಿಗೆ ದರ್ಶನವಾಯಿತು ಅಂತ ನೋಡ್ಕೊಳ್ಬೇಕಾಗುತ್ತೆ. ಎಲ್ಲ ರೀತಿಯಲ್ಲೂ ಶರೀರ ಕಷ್ಟಪುಷ್ಟವಾಗಿ ಇಟ್ಕೊಂಡು ಕಣ್ಣು ನಿಚ್ಚಳವಾಗಿ ಇಟ್ಕೊಂಡು ಹೇಳಿದ್ರೆ ಅವರಲ್ಲಿ ಆದಂತಹ ಒಂದು ದರ್ಶನವನ್ನು ಒಪ್ಪಿಕೊಳ್ಳಬಹುದಾಗುತ್ತೆ. ಈ ರೀತಿಯಲ್ಲಿ ನೋಡಿದಾಗ, ಲಕ್ಷಣಗಳನ್ನು ನೋಡಿದಾಗ ಅವರಿಗೆ ಆ ಬಗೆಯ ಆ ಯುವಕನಿಗೆ ಆ ಬಗೆಯ ದರ್ಶನ ಆಗೋದಕ್ಕೆ ಸಾಧ್ಯತೆ ಇತ್ತು. ಆದ್ರೆ ಅವನು ಕಂಗಾಲಾಗಿದ್ದಾಗ ಏನಕ್ಕೆ ಅರ್ಥ ಅಂತ ತಿಳ್ಕೊಳ್ಳೋದು ವಿಷಯದಲ್ಲಿ ಅವನೊಂದು ಮಾತು ಹೇಳ್ತಾ ಇತ್ತು. ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಅಂತ ಒಂದು ಪುಸ್ತಕ ಇದೆ, ಅದನ್ನು ಓದಪ್ಪ ಅಂತ. ಇದನ್ನು ಓದಪ್ಪ ಅಂತ ಹೇಳೋದಕ್ಕೋಸ್ಕರ ಅವನು ಯಾವುದೋ ಓದಲಿರೋದು ಬರಮಾಡ್ಕೊಂಡೆ ನಾನು ಕಾಗದ ಬಂದಿದ್ದ. ಅವನ ಮೊದಲು ಈ ಮಾತನ್ನು ನಾನು ಪತ್ರದಲ್ಲೇ ಬರೀಬಾರದೆ ಅಂತ ಹೇಳಿದ್ರೆ ನಾನು ಮೊದಲೊಮ್ಮೆ ಅವನು ನೋಡಬೇಕಾಗಿತ್ತು. ನೋಡಿದ ಮೇಲೆ ಅವನಿಗೆ ಹೇಳಬೇಕಾಗಿತ್ತು ಈ ಪುಸ್ತಕ ಓದ್ಬೇಕಪ್ಪ ಅಂತ. ಯಾತಕ್ಕೆ ಅದನ್ನು ಓದ್ಬೇಕಪ್ಪ ಅಂತ ಹೇಳಿತ್ತು ಅಂತಂದ್ರೆ, ಅವನಿಗೆ ಹೇಳಿದೆ ಸುಮಾರು 20-25 ವರ್ಷ ಈ ಜೀವನ ನಡೆಸಿದ ಮೇಲೆ ನಮಗೆ ಈ ಆಧ್ಯಾತ್ಮಿಕ ಜೀವನದ ಕಿಂಚಿತ್ ಪರಿಚಯ ಆಗ್ತಾ ಇದೆ. ಆಗಿರುವಾಗ ನಿಮ್ಮೊಂದು 15 ನಿಮಿಷದಲ್ಲಿ ಏನು ಹೇಳಿ ನಾನು ಆಧ್ಯಾತ್ಮಿಕತೆಯ ಕಥೆಯನ್ನು ಏನು ಹೇಳಿ ನಾನು, ಅದಕ್ಕೋಸ್ಕರ ಅದನ್ನು ಆಮೂಲಾಗ್ರವಾಗಿ ಓದಬೇಕು. ಆಧ್ಯಾತ್ಮಿಕ ಅನುಭವ ಯಾವ ರೀತಿಯಲ್ಲಿ ಆಗ್ತದೆ, ಯಾವ್ಯಾವ ಬಗೆಯ ಹೋರಾಟಗಳೆಲ್ಲ ಆಗುತ್ತವೆ, ಮನಸ್ಸಿನ ಸ್ವರೂಪ ಏನು, ಸಂಸ್ಕಾರಗಳೇನು, ಈ ಶರೀರದ ಸ್ಥಿತಿಗತಿ ಏನು, ಇವುಗಳಿಗೆಲ್ಲ ಯಾವ ಒಂದು ಹತೋಟಿಗೆ ತಂದುಕೊಂಡು ಏಕತ್ರಗೊಳಿಸಿಕೊಳ್ಬೇಕಾಗ್ತದೆ ಅಂತನ್ನುವ ವಿವರವನ್ನು ತಿಳಿದುಕೊಳ್ಬೇಕಾದ್ರೆ ಬಹಳ ಬಹಳ ದಿನಗಳು ಹಿಡಿಯುತ್ತವೆ. ಅಷ್ಟೆಲ್ಲ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ನೋಡು, ಆ ಪುಸ್ತಕವನ್ನು ನೀನು ಓದು, 2 ಸತಿ ಓದು, 3 ಸತಿ ಓದು, ಆಮೇಲೆ ಬಾ, ಅದ್ರ ಕುರಿತಾಗಿ ಏನ್ ತಿಳ್ಕೊಳ್ಬೇಕು ಹೇಳ್ತೀನಿ. ನೀನು ಕೂಡ ಒಂದಿಷ್ಟು ಸಾಧನೆ ಅದ್ರೆ ಆ ಪ್ರಕಾರವಾಗಿ ಮುಂದುವರಿಸ್ಕೊಂಡು ಹೋಗಪ್ಪ ಅಂತ ಅವನಿಗೆ ಹೇಳಿದ್ದಾ. ಯಾತಕ್ಕೋಸ್ಕರ ಈ ಮಾತು ಹೇಳಿದ್ರೆ ಪರಮಾತ್ಮನ ಸಾಕಾರ ಸ್ವರೂಪ ಅಂತ ಹೇಳ್ತಕ್ಕಂಥದ್ದು ಪ್ರಚಂಡವಾಗಿ ಬೆಳೆದುಕೊಂಡಿದೆ. ಪರಮಾತ್ಮನ ನಿರಾಕಾರ ಸ್ವರೂಪ ಅಂತ ಹೇಳ್ತಕ್ಕಂಥದ್ದು ಅನಾದಿಯಾಗಿ ಅಲ್ಲೇ ಇದೆ. ಅದನ್ನ ಜ್ಞಾನಿಗಳು ಅರಿತಿದ್ದಾರೆ. ಪರಮಾತ್ಮ ಸಾಕಾರ ಸ್ವರೂಪವನ್ನ ವಿವಿಧ ರೂಪದಿಂದ ಕಾಳಿಯಾಗಿ, ಕೃಷ್ಣನಾಗಿ, ರಾಮನಾಗಿ, ದುರ್ಗಿಯಾಗಿ, ಚಂಡಿ ಚಾಮುಂಡಿಯಾಗಿ, ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ, ಬಗೆ ಬಗೆಯಾಗಿ ಆ ಪರಮಾತ್ಮ ರೂಪ ತೆಗೆದುಕೊಂಡು ಬರಬಹುದು ಅಂತವದನ್ನ ಬಗೆ ಬಗೆಯ ಭಕ್ತರು ವಿಭಿನ್ನವಾಗಿ ಅರಿತು ಅನುಭವಿಸಿ ನಮ್ಮ ಮುಂದೆ ಇದ್ದಾರೆ ತಮ್ಮ ಅನುಭವಗಳನ್ನ. ಅದು ಬಹಳ ದೊಡ್ಡ ಕಥೆ. ಆದ್ರಿಂದ ಶ್ರೀರಾಮಕೃಷ್ಣರು ಆ ಎಲ್ಲ ಬಗೆಯ ಸಾಧನೆಗಳನ್ನು ಕೂಡ ಮಾಡಿ ಶಾಸ್ತ್ರ ಸಮ್ಮತವಾದಂತಹ ಸಾಧನೆಗಳನ್ನು ಕೂಡ ಆ ಭೈರವಿ ಬ್ರಾಹ್ಮಣಿ ಆಮೇಲೆ ತೋತಾಪುರಿ ಇತ್ಯಾದಿ ಹಲವಾರು ಜನ ನುರಿತ ಶಾಸ್ತ್ರಜ್ಞಾನ ಉಳ್ಳಂತಹ ಅನುಭವ ಉಳ್ಳಂತಹ ಸಾಧಕರ ಅಥವಾ ಸಿದ್ಧರ ಸಹಾಯದಿಂದ ತಾವು ಕೂಡ ಸಾಧನೆ ಮಾಡಿ ತಮ್ಮ ಅನುಭವಕ್ಕೆ ತಂದುಕೊಂಡು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನಗ್ತಾ ನಗ್ತಾ, ನಾನು ಸಾಕಾರವಾದಿಗಳೊಡನೆ ಸಾಕಾರವಾದಿ, ನಿರಾಕಾರವಾದಿಗಳೊಡನೆ ನಿರಾಕಾರವಾದಿ ಅಂತ. ಸಾಕಾರವಾದಿಗಳು ಬಂದ್ರೆ ಸಾಕಾರ ನಿಜ ಅಂತ ಹೇಳ್ತಾರೆ, ನಿರಾಕಾರವಾದಿಗಳು ಬಂದ್ರೆ ನಿರಾಕಾರ ನಿಜ ಅಂತ ಹೇಳ್ತಾರೆ. ಇದು ಯಾರಿಂದ ಹೇಳೋದಕ್ಕೆ ಸಾಧ್ಯ? ಇವತ್ತು ಕೂಡ ಸಾಕಾರವಾದಿಗಳು ಬಹಳ ಜನ ಇದ್ದಾರೆ. ದ್ವೈತಿಗಳು ದ್ವೈತಿಗಳು ಅಂತ ಕೇವಲ ಮಾಧ್ವರು ಮಾತ್ರ ದ್ವೈತಿಗಳಲ್ಲ, ಶಕ್ತಿ ಪೂಜೆ ಮಾಡುವವರು ದ್ವೈತಿಗಳೇ, ಶಿವನ ಪೂಜೆ ಮಾಡುವವರು ದ್ವೈತಿಗಳೇ. ಈ ರೀತಿಯಲ್ಲಿ ದ್ವೈತಿಗಳಲ್ಲೂ ಕೂಡ ವಿಭಿನ್ನ ಬಗೆಯವರೆಲ್ಲ ಇರ್ತಾರೆ. ಹಾಗೆನೇನೆ ನಿರಾಕಾರವಾದಿಗಳು ಇದ್ದಾರೆ, ನಾವೆಲ್ಲ ಅದ್ವೈತಿಗಳು ಅಂತ. ಅದೇ ಯಾರಿಗೂ ಏನು ಅನುಭವ ಇರೋದಿಲ್ಲ. ಆದ್ರಿಂದ ನಮ್ದೇ ಶ್ರೇಷ್ಠ, ನಿಮ್ದು ನಿಕೃಷ್ಟ, ನಿಮ್ದೇ ನಿಕೃಷ್ಟ, ನಮ್ದೇ ಶ್ರೇಷ್ಠ ಅಂತ ಈ ರೀತಿಯಲ್ಲಿ ಜಗಳಾಡ್ತಾ ಇರ್ತಾರೆ. ಎಲ್ಲಿವರೆಗೆ ಅನುಭವ ಆಗುದಿಲ್ವೋ ಅಲ್ಲಿವರೆಗೆ ಅನುಭವ ಆಗುವುದು ಬುದ್ಧಾಟ ಮಾತ್ರವೇ. ಆದ್ರಿಂದ ಆ ಬದಿಯ ಪಾರ್ಟಿ ಪಂಗಡಗಳವರ ಮಾತಿನಿಂದ ಏನು ನಮಗೆ ಲಾಭ ಆಗುವುದಿಲ್ಲ. ಅನುಭವ ಮಾಡಿಕೊಂಡವರ ಮಾತಿನಿಂದ ಮಾತ್ರವೇ ನಮಗೆ ಪ್ರಯೋಜನ ಆಗ್ತದೆ. ಇಲ್ಲಿ ಎರಡು ಬಗೆಯ ಅನುಭವವನ್ನು ಕೂಡ ಶ್ರೀರಾಮಕೃಷ್ಣ ಮಾಡಿದ್ದೇನೆ. ಸಾಕಾರವಾದಿಗಳಿಗೂ ಪ್ರೋತ್ಸಾಹ ಕೊಡತಕ್ಕಂತಹ ದೃಷ್ಟಿಯಿಂದ ನಿಜ ಪರಮಾತ್ಮ ಸಾಕಾರ ಅವನನ್ನು ಪೂಜಿಸು ಅಂತ ಪ್ರೋತ್ಸಾಹ ಕೊಟ್ಟು ಅವನಿಗೊಂದು ದಾರಿಯನ್ನು ತೋರಿಸಿಕೊಟ್ಟು ಕಲಿಸುತ್ತಾರೆ. ಯಾರು ನಿರಾಕಾರ ಸ್ವರೂಪ ಪಂಜಾಬ್ ಕಡೆಯಿಂದ ಹೆಚ್ಚಿನವರೆಲ್ಲ ನಿರಾಕಾರವಾದಿಗಳು ಅವರ ಕಡೆಯಿಂದ ಬಂದ್ರೆ ಆ ನಿರಾಕಾರದ ಬಗೆಯ ಒಂದು ಪರಿಚಯವನ್ನೇ ಮಾಡಿಕೊಟ್ಟು ಆ ದಾಟಿಯಲ್ಲಿ ಪ್ರೋತ್ಸಾಹವನ್ನು ನೀಡಿ ಕಲಿಸಿಕೊಡ್ತಾರೆ. ಶ್ರೀರಾಮಕೃಷ್ಣರು ಈ ರೀತಿ ಹೇಳಿದಾಗ ಮಾಸ್ಟರ್ ಮಾಷೆ ನಂತ ಹೇಳ್ತಾನೆ, ನಾವು ಯಾರ ವಿಷಯವಾಗಿ ಮಾತನಾಡ್ತಾ ಇದ್ದೇವೋ ಆತ ಹೇಗೆ ಅನಂತನೋ ಹಾಗೆ ನೀವು ಅನಂತರೇ. ನಿಜವಾಗಿಯೂ ಯಾರೂ ನಿಮ್ಮ ಆಳವನ್ನ ಕಂಡು ಹಿಡಿಯಲಾರ. ಶ್ರೀರಾಮಕೃಷ್ಣರು ಸ್ವತಃ ಆ ಮಾಸ್ಟರ್ ಮಹಾಶಯ ಮುಂದೆ ಕುಳಿತು ಸಾಕಾರವಾದಿಗಳಿಗೆ ಸಾಕಾರವಾದಿ, ನಿರಾಕಾರವಾದಿಗಳಿಗೆ ನಿರಾಕಾರವಾದಿ ಅಂತ ಹೇಳಿದ್ರೆ ಅದನ್ನ ಕೇಳಿದಂತಹ ಮಾಸ್ಟರ್ ಮಹಾಶಯನಲ್ಲಿ ಉಂಟಾದಂತಹ ಒಂದು ಅನುಭವ ಅದನ್ನು ನಾವು ಭಾವಿಸಿ ನೋಡಬೇಕಾಗುತ್ತೆ. ಪುಸ್ತಕದಲ್ಲಿ ಎಷ್ಟು ಜನ ಓದಿಲ್ಲ ಇದನ್ನ, ನಾನಿಲ್ಲಿ ಹೇಳುವಾಗ ಇನ್ನು ಹೆಚ್ಚಿನ ಒಂದೇನೋ ಒಂದು ಅನುಭವ ಆಗಬಹುದು. ಆದರೆ ಸ್ವಯಂ ಶ್ರೀರಾಮಕೃಷ್ಣರೇ ಆ ಅನುಭವವನ್ನೇ ಸ್ಪಂದಿಸ್ತ ತಮ್ಮ ವ್ಯಕ್ತಿತ್ವದಲ್ಲಿ ಆದ ಸ್ಪಂದನೆಯನ್ನು ಕಾಣುವಂತೆ ಮಾಡುವಂತೆ ಅವರ ಮುಖದಲ್ಲೇ ಆ ಚಹರೆಯನ್ನು ಕಾಣುವಂತೆ ಸ್ಪಷ್ಟವಾಗಿ ಕಾಣುವಂತೆ ಆ ಮಾತನ್ನು ಹೇಳ್ತಾ ಇದ್ರೆ ಮಾಸ್ಟರ್ ಮಹಾಶಯನಿಗೆ ಯಾವ ಬಗೆಯ ಅನುಭವ ಆಗಿರಬಹುದು, ಸಂಪೂರ್ಣ ಒಪ್ಪಿಗೆ ಆಗ್ತದೆ. ಅದರ ಪರಿಣಾಮವಾಗಿ ಈ ಮಾತನ್ನು ಹೇಳ್ತಾನೆ, ನಾವು ಪರಮಾತ್ಮನ ಆ ಪರಬ್ರಹ್ಮನ ಕುರಿತಾಗಿ ಮಾತನಾಡ್ತಾ ಇದ್ದೇವಲ್ಲ, ಅವನು ಹೇಗೆ ಅನಂತನೋ ಹಾಗೆ ನೀವು ಕೂಡ ಅನಂತರೇ ಸರಿ. ಯಾತಕ್ಕೆ ಅಂತ ಹೇಳಿದ್ರೆ ನಿಮ್ಮ ಆಳವನ್ನ ಕಳಿ ಹೊಡೆಯೋದಿಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಬಗೆಯ ಅನುಭವದ ಕೊರತೆ ಆಗಲಿ, ಯಾವುದೇ ಬಗೆಯ ಸಾಧನಾ ವಿಧಾನದ ಕೊರತೆ ಆಗಲಿ, ಶ್ರೀರಾಮಕೃಷ್ಣರು ಆಧಾರಭೂತವಾಗಿ ಹೇಳಬಲ್ಲರು. ಅವರು ಹೇಳಿದ ಮೇಲೆ ಬೇರೆ ಮಾತೇ ಇಲ್ಲ. ಹೀಗೆ ಪ್ರತಿ ಒಂದನ್ನು ಕೂಡ ತಮ್ಮ ಅನುಭವದಿಂದ ಹೇಳಬಲ್ಲವರು. ಆದ್ರಿಂದ ಅವರ ಹತ್ರ ಯಾವ್ದು ಹೇಳೋದಕ್ಕೆ ಸಾಧ್ಯ ಇದೆ, ಯಾವ್ದು ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಅದನ್ನ ನಮಗೆ ಹೇಳೋದು ಸಾಧ್ಯವಿಲ್ಲ. ಆದ್ರಿಂದ ಆ ಮಾಸ್ಟರ್ ಮಹರ್ಷಿ ಯಾರಿದ್ದೀರಂತ ನಿಮ್ಮ ಆಳ ಅಗಲವನ್ನು ಕಂಡುಹಿಡಿಯಬಲ್ಲವರು ಯಾರಿದ್ದಾರೆ? ಶ್ರೀರಾಮಕೃಷ್ಣ ಆಗ ನಡ್ತಾ ಇರ್ತಾರೆ, ಓ ನೀನು ಅದನ್ನು ಪತ್ತೆ ಮಾಡಿಬಿಟ್ಟಿದೀಯೇ. ಬಳಿಕ ಇನ್ನೊಂದು ಮಾತಾಡ್ತಾರೆ, ಎಲ್ಲೊಂದು ವಿಷಯ ತಿಳಿಸ್ತೇನೆ ಕೇಳು. ವಿವಿಧ ಮಾರ್ಗಗಳನ್ನು ಅನುಸರಿಸಿ ನೋಡಬೇಕು, ಪ್ರತಿಯೊಂದು ಧರ್ಮವನ್ನು ಸ್ವಲ್ಪ ಕಾಲ ಆಚರಿಸಿ ನೋಡು. ಪಗಡೆ ಆಟದಲ್ಲಿ ಪಗಡೆಕಾಯಿ ಎಲ್ಲ ಮನೆಗಳ ಮೂಲಕ ಹಾದು ಹೋಗದೇ ಇದ್ರೆ ಅದು ಹೇಗೆ ಹಣ್ಣಾಗಬಲ್ಲದು? ಆದ್ರೆ ಒಮ್ಮೆ ಅದು ಹಣ್ಣಾಯ್ತು ಅಂದ್ರೆ ಅದನ್ನು ಯಾರೂ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಇದು ಇನ್ನೊಂದು ಬಹಳ ಮುಖ್ಯವಾದಂತಹ ಮಾತು. ಶ್ರೀರಾಮಕೃಷ್ಣ ಹೇಳಿದರು ಎಲ್ಲ ಧರ್ಮಗಳನ್ನು ಅನುಷ್ಠಾನ ಮಾಡಿಕೊಂಡು ಒಂದಿಷ್ಟು ನೋಡು ಅಂತ. ಕೃಷ್ಣ ಪಂಥ, ರಾಮಾಯತನ ಪಂಥ, ಕಾಳಿ ಪಂಥ, ಕ್ರೈಸ್ತ ಪಂಥ, ಮುಸಲ್ಮಾನ ಪಂಥ, ಈ ಎಲ್ಲ ಪಂಥಗಳಲ್ಲೂ ಕೂಡ ಹೆಜ್ಜೆ ಇಟ್ಟು ನೋಡು ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಈ ಮಾತನ್ನು ಕೇಳಿಕೊಂಡು ನಾವು ಕೂಡ ಮೂರು ದಿನ ಒಂದೊಂದು ದಾರಿ ಹೋದ್ರೆ ಆದರೆ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಸ್ವಯಂ ಶ್ರೀರಾಮಕೃಷ್ಣರು ಕೂಡ ಹಲವಾರು ಮಾರ್ಗಗಳಲ್ಲಿ ನಡೆದವರು. ಆದರೆ ಮೊದಲು ಯಾವ ಮಾರ್ಗವನ್ನು ಹಿಡಿದಿದ್ರೋ ಆ ಮಾರ್ಗದಲ್ಲಿ ಗುರಿ ಮುಟ್ಟಿದ ಮೇಲೆಯೇ ಬಾಕಿ ಉಳಿದ ಮಾರ್ಗದಲ್ಲಿ ಅವರು ಹೆಜ್ಜೆ ಹಾಕಿದರು. ಅದಕ್ಕೋಸ್ಕರವೇ ಅವರ ಜೀವನವನ್ನು ಓದಿದಾಗ ಮಾತ್ರವೇ ಅವರ ಈ ಮಾತುಗಳೆಲ್ಲ ನಮಗೆ ಅರ್ಥವಾಗುತ್ತವೆ. ಹಲವಾರು ಮಾರ್ಗಗಳನ್ನು ಯಾಕೆ ಅನುಸರಿಸಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರೆ ಸಿಹಿ ಅನುಸರಿಸತಕ್ಕಂತಹದ್ದು ಒಂದೇ, ಅದನ್ನ ದೂಧ ಪೇಡ ಮಾಡ್ಕೊಂಡು ತಿಂದ್ರು ಎಷ್ಟು ಚೆನ್ನಾಗಿರುತ್ತೆ, ಮೈಸೂರು ಪಾಕ್ ಮಾಡ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ, ಚಿರೋಟಿ ಮಾಡ್ಕೊಂಡು ತಿಂದ್ರೆ ಹೇಗಿರುತ್ತೆ, ಜಾಮೂನ್ ಮಾಡ್ಕೊಂಡು ತಿಂದ್ರೆ ಹೇಗಿರುತ್ತೆ, ಕಬ್ಬಿನ ಜಲ್ಲೆನ ಅದ್ರೆ ಹೇಗಿರುತ್ತೆ, ಪ್ರತಿ ಒಂದರಲ್ಲೂ ಸಿಹಿನೇ ಬರೋದು. ಆದ್ರೆ ಪ್ರತಿಯೊಂದರದ್ದು ಬೇರೆ ಬೇರೆ ರುಚಿ, ಹಾಗೆಯೇ ಪರಮಾತ್ಮ ಬೇರೆ ಬೇರೆ ಮಾರ್ಗಗಳಲ್ಲಿ ಬೇರೆ ಬೇರೆ ಆನಂದವನ್ನು ಕೊಟ್ಟು ಕೊನೆಗೆ ಆ ಪರಮಾನಂದವನ್ನು ಕೊಡ್ತಾನೆ. ಸಚಿದಾನಂದ ಯಾವುದು ನಿರ್ಗುಣ ನಿರ್ವಿಕಾರ ಅಂತ ನಿದ್ಯೋ ನಿರಾಕಾರ ನಿದ್ಯೋ ಆ ಆನಂದವನ್ನು ಕೊಡ್ತಾನೆ. ಅಲ್ಲಿಯವರೆಗೂ ಕೂಡ ಈ ಬಗೆ ಬಗೆಯ ಆನಂದವನ್ನು ಕೂಡ ನೀನು ಅನುಭವಿಸಬೇಕು ಅಂತನ್ನುವ ಧಾಟಿಯಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ ಹೇಳ್ತಾನೆ. ಅದು ನಿಜ, ಅದು ನಿಜ ಅಂತ ಒಪ್ಕೊಳ್ಬೇಕಾದ್ರೆ ಇಲ್ಲೇ ಭಾರತೀಯರು ಅವನು ಹೇಳ್ಬೇಕಾಗಿತ್ತು, ನೀವೇ ಹೇಳ್ತಲ್ಲ ಏಕನಿಷ್ಠೆ ಇರಬೇಕು ಅಂತ. ನೀವು ಹಲವಾರು ಮಾರ್ಗಗಳನ್ನು ಅನುಸರಿಸಿ ಅಂತ ಹೇಳಿದ್ರಲ್ಲ, ನೀವು ಹೇಳಿದ ಮಾತನ್ನು ನೀವೇ ಪ್ರತಿಭಟಿಸಿದಂಗೆ ಆಯ್ತಲ್ಲ. ಆದ್ರೆ ಶ್ರೀರಾಮಕೃಷ್ಣರು ಯಾವ ಭಾವದಿಂದ ಹೇಳ್ತಾ ಇದ್ದಾರೆ ಅಂತ ಅನ್ನೋದನ್ನ ಮಾಸ್ಟರ್ ಮಹೇಶ ಬರೆದುಕೊಂಡಿದ್ದಾರೆ. ಅದರಿಂದ ಅದು ನಿಜ ಅಂತ ಒಪ್ಕೊಳ್ತಾನೆ. ಆಗ ಶ್ರೀರಾಮಕೃಷ್ಣರು ಒಂದು ಮಾತನ್ನು ಹೇಳ್ತಾರೆ, ಯೋಗಿಗಳಲ್ಲಿ ಎರಡು ವಿಧ, ಬಹುವದಕ ಕುಟೀಚಕ. ಯಾವತ್ತಾದ್ರೂ ಇನ್ನೂ ತೀರ್ಥಕ್ಷೇತ್ರಗಳಿಗೆ ಹೋಗುತ್ತಲೇ ಇರ್ತಾನೋ, ಯಾರ ಹೃದಯದಲ್ಲಿ ಇನ್ನೂ ಶಾಂತಿ ಅನ್ನೋದು ನೆಲೆಸಿಲ್ವೋ ಆತನೇ ಬಹುವದಕ. ಬಹು ಉದಕ ಆದರೆ ಯಾರು ಎಲ್ಲಾ ತೀರ್ಥಯಾತ್ರೆಗಳನ್ನು ಮುಗಿಸಿ ಮನಸ್ಸನ್ನು ಪ್ರಶಾಂತವಾಗಿ ಮಾಡಿಕೊಂಡಿದ್ದಾನೋ ಆತನೇ ಕುಟೀಚಕ. ಆತ ಯಾವುದಾದ್ರೂ ಒಂದು ಜಾಗದಲ್ಲಿ ಕುಟೀರ ಕಟ್ಟಿಕೊಂಡು ಇದ್ದು ಬಿಡ್ತಾನೆ, ಮತ್ತೆ ಅವನು ಸಂಚಾರಕ್ಕೆ ಹೋಗೋದಿಲ್ಲ. ಇರುವ ಜಾಗದಲ್ಲಿ ಆತ ಆನಂದದಿಂದ ಇದ್ದು ಬಿಡ್ತಾನೆ. ಆತನಿಗೆ ಇನ್ನು ತೀರ್ಥಯಾತ್ರೆಯ ಅವಶ್ಯಕತೆ ತೋರಿ ಬರುವುದಿಲ್ಲ. ಒಂದು ಪಕ್ಷ ಆತ ತೀರ್ಥಯಾತ್ರೆಗೆ ಹೋದರೂ ಅದು ಕೇವಲ ಉದ್ದೀಪನಕ್ಕಾಗಿ ಮಾತ್ರ. ಎಷ್ಟು ವಿಚಾರಗಳು ಇದರೊಳಗೆ ಅಡಗಿಕೊಂಡಿವೆ. ಬಹುವುದಕ ಕುಟೀಚಕ, ಆ ಹೆಸರೇ ತಿಳಿಸುವಂತೆ ಬಹು ಅಂದ್ರೆ ಹಲವು, ಉದಕ ಅಂದ್ರೆ ನೀರು, ಹಲವು ಬಾವಿಗಳ ನೀರನ್ನು ಕುಡಿದವನು ಅಂತ ಅರ್ಥ, ಅಥವಾ ಹಲವು ತೀರ್ಥಕ್ಷೇತ್ರಗಳ ತೀರ್ಥವನ್ನು ಕುಡಿದವನು ಅಂತ ಅರ್ಥ. ಬಹಳ ಜನ ಸಾಧಕರು ಸಂಚರಿಸ್ತಾ ಇರ್ತಾರೆ ಈ ಜಾಗದಲ್ಲಿ. ಆಧ್ಯಾತ್ಮಿಕ ಪ್ರಗತಿ ಮಾಡಿಕೊಳ್ಳೋದಕ್ಕೆ ಕಷ್ಟ, ಅಲ್ಲಿ ಪಂಡರಾಪುರಕ್ಕೆ ಹೋದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋಗ್ತಾನೆ. ಅಲ್ಲಿ ಸಾಧನೆಗೆ ತೊಡಗ್ತಾನೆ. ಆದ್ರೆ ಜನರ ಗಲಾಟ ಜಾಸ್ತಿ ಆಯ್ತು, ಋಷಿಕೇಶಕ್ಕೆ ಹೋಗೋಣ ಅಂತ ಅಲ್ಲಿ ಹೊರಟೋಗ್ತಾನೆ. ಅಲ್ಲಿ ಗಂಗಾವಾಣಿಯನ್ನ ಸೇರಿಸ್ತಾ ಸಾಧನೆ ಮಾಡ್ತಾ ಇತ್ತು ಅಂತಂದ್ರೆ ಬಹಳ ಬೇಗ ಸಿದ್ಧಿಯಾಗುತ್ತೆ. ಅಲ್ಲಿ ಚಳಿ ಜಾಸ್ತಿ ಆಯ್ತು. ಸರಿ, ಕಾಶಿಗೆ ಬಂದ. ಕಾಶಿನಲ್ಲೂ ಕೂಡ ಕೆಲವು ಕಾಲ ಇದ್ದ, ಅಲ್ಲೂ ಕೂಡ ಸಾಧನೆ ಮಾಡಿದ್ರೆ ಅಲ್ಲಿ ಸೆಕೆ ಜಾಸ್ತಿ ಆಯ್ತು. ಕೊನೆಗೆ ಅವನು ಬೆಂಗಳೂರಿಗೆ ಬಂದ. ಬೆಂಗಳೂರಿನಲ್ಲಿ ಹವಾಮಾನ ಬಹಳ ಚೆನ್ನಾಗಿದೆ ಅಂತ ಇಲ್ಲಿ ಕೂತ್ ಬಿಡ್ತಾನೆ. ಹೀಗೆ ಹಲವಾರು ಜಾಗಗಳನ್ನ ಸುತ್ತಾಡಿ ಹಲವಾರು ಬಾವಿಗಳ ಅಥವಾ ತೀರ್ಥಕ್ಷೇತ್ರಗಳ ನೀರನ್ನ ಕುಡಿದು ಆಮೇಲೆ ಒಂದು ಸ್ಥಿತಿಗೆ ಬರ್ತಕ್ಕಂಥವನಿದ್ದಾನಲ್ಲ ಅವನೇ ಬೌದ್ಧಕ. ಆದ್ರೆ ಹಲವಾರು ಕಡೆ ತಿರುಗಿ ಆದ್ಮೇಲೆ ಮನಸ್ಸಿನಲ್ಲಿ ಸ್ಥಿರತೆ ಅಂತಿರತಕ್ಕಂಥದ್ದು ಅವನ ಸಾಧನೆಯ ಫಲವಾಗಿ ಆ ಸ್ಥಿರತೆ ಅಂತಿರತಕ್ಕಂಥದ್ದು ಉಂಟಾದಾಗ ಇನ್ನು ಅಲ್ಲಿ ಇಲ್ಲಿ ಸುತ್ತಾಡಿ ಪ್ರಯೋಜನ ಇಲ್ಲ, ಇಲ್ಲಿ ಹೃದಯದ ಒಳಕ್ಕೆ ಪ್ರವೇಶ ಮಾಡಬೇಕಾಗಿದೆ ಅಂತನ್ನುವ ತತ್ವವನ್ನು ತಿಳಿದುಕೊಂಡು ಒಂದು ಕಡೆ ಅವನು ಸ್ಥಿರವಾಗಿ ಕುಳಿತು ಬಿಡ್ತಾನೆ. ಒಂದು ಕುಟೀರವನ್ನು ಕಟ್ಟಿಕೊಂಡು ಒಬ್ಬ ಮನುಷ್ಯ ನಿಜವಾದ ಸಾಧು ಯಾವುದ ಬಗೆಯ ಆಸೆ ಆಕಾಂಕ್ಷೆಗಳು ಅವನಿಗೆ ಇರೋದಿಲ್ಲ. ಮತ್ತೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, 24 ಮಾಡಬೇಕು ಅಂತ ಹೇಳ್ತಕ್ಕಂಥ ಸಂಕಲ್ಪಾದಿಗಳು ಕೂಡ ಇರೋದಿಲ್ಲ. ಆದ್ರಿಂದ ಅವನಿಗೆ ಇನ್ನೇನು ಬೇಕಾಗುತ್ತೆ, ಒಂದು ಕುಟೀರ ಮಾತ್ರ. ಅವನ 3 ಅಡಿ 6 ಅಡಿ ಅಗಲದ ಒಂದು ಜಾಗ ಇದ್ಬಿಟ್ಟು ಸಾಕು ಅವನ ಶರೀರವನ್ನ ಒರಗಿಸಿ ಇಟ್ಕೊಳ್ಳೋದಕ್ಕೆ. ಉಳಿದ ಸಮಯದ ಅವನು ಧ್ಯಾನಸ್ಥನಾಗಿರ್ತಾನೆ, ಹೃದಯ ಗುಹೆಯನ್ನು ಪ್ರವೇಶಿಸಿ ಅಲ್ಲಿ ಆನಂದದಿಂದ ಭರಿತನಾಗಿ ಕುಡಿತಿರ್ತಾನೆ. ಅದರಿಂದ ಅವನಿಗೆ ಒಂದು ಕುಟೀರ ಸಾಕಾಗುತ್ತೆ. ಈ ರೀತಿಯಲ್ಲಿ ತನ್ನ ಹೃದಯದಲ್ಲೇ ಆ ಶಾಂತಿ ಧಾಮ ಅಂತ ಹೇಳ್ತಕ್ಕಂಥದ್ದು ಇದೆ ಅಂತ ಅನ್ನೋದನ್ನು ಮನಗಂಡು ಒಂದು ಕುಟೀರವನ್ನು ಕಟ್ಟಿಕೊಂಡಿರ್ತಾನೆ. ಅವನನ್ನು ಕುಟೀಚಕ ಅಂತ ಕರೀತಾರೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಆದ್ರೆ ಈ ಕುಟೀಚಕನು ಕೂಡ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತನಾಗಿದ್ದಲ್ಲದೆ ಸ್ವಲ್ಪ ಮುಂದುವರೆದರೂ ಕೂಡ ಅವನು ಆಗಾಗ ತೀರ್ಥಾಟನೆ ಮಾಡಬಹುದು, ಹಲವಾರು ತೀರ್ಥವನ್ನು ಕುಡಿಯಲಿಕ್ಕೆ ಇಚ್ಛೆ ಪಡಬಹುದು. ಅದು ಕೇವಲ ತೀರ್ಥಕ್ಷೇತ್ರಗಳನ್ನು ನೋಡಬೇಕು ಅಂತನೋ ದೃಷ್ಟಿಯಿಂದ ಅಲ್ಲ, ಆ ತೀರ್ಥಕ್ಷೇತ್ರಗಳಲ್ಲೂ ಕೂಡ ಒಂದಿಷ್ಟು ಉದ್ದೀಪನೆ ಆಗ್ತದೆ. ಉದ್ದೀಪನೆಗೋಸ್ಕರ ಅಂತ. ಉದ್ದೀಪನೆ ಅಂದ್ರೇನು? ದೀಪ ಉದ್ದೀಪನೆ ದೀಪ ಹೇಗೆ ಬೆಳಗ್ತದೋ ಹಾಗೆ ಒಳಗಡೆ ಆನಂದ ಅಂತಕ್ಕಂಥದ್ದು ಬೆಳಗುತ್ತದೆ. ಆ ಒಂದು ಸ್ಥಾನದ ಮಹಿಮೆಯಿಂದಾಗಿ ಒಂದಿಷ್ಟು ಆಧ್ಯಾತ್ಮಿಕ ಸಾಧನೆ ಮಾಡಿದ ಮೇಲೆ ತೀರ್ಥಕ್ಷೇತ್ರಗಳಿಗೆ ಹೋಗೋದಕ್ಕೂ ಸಾಧನೆ ಮಾಡದೇ ಸುಮ್ಮನೆ ಹೋಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾಧನೆ ಮಾಡದೇ ಇರುವವರು ಹೋದ್ರೆ ಅವರಿಗೂ ಕೂಡ ಅಲ್ಲಿರ್ತಕ್ಕಂತಹ ಕ್ಷೇತ್ರ ಮಹಿಮೆ ಏನು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಬೇಕೋ ಅದವ್ರಿಗೆ ಬೀಳುತ್ತದೆ, ಅದವ್ರಿಗೆ ಗೊತ್ತಾಗೋದಿಲ್ಲ. ಯಾರು ಸಾಧನೆ ಮಾಡಿರ್ತಾರೋ ಅವರ ಹೃದಯ ಅಂತಕ್ಕಂಥ ಅದು ಶುದ್ಧವಾಗಿರ್ತದೆ, ಸೂಕ್ಷ್ಮವಾಗಿರ್ತದೆ. ಆದ್ದರಿಂದ ಆಯಾಯ ಕ್ಷೇತ್ರಗಳಿಗೆ ಹೋದಾಗ ಆಯಾಯ ಕ್ಷೇತ್ರದ ಮಹಿಮೆ ಅಂತಕ್ಕಂಥದ್ದು ಅವರ ವ್ಯಕ್ತಿತ್ವದ ಮೇಲೆ ಕೆಲಸ ಮಾಡ್ತದೆ. ಸ್ವಾಮಿ ಬ್ರಹ್ಮಾನಂದರು ಯಾವ್ಯಾವ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರೋ ಆಯಾಯ ದೇವದೇವಿಯರು ಅವರಿಗೆ ದರ್ಶನವನ್ನು ಕೊಡ್ತಾ ಇದ್ರು. ಅವರು ತಿರುಪತಿಗೆ ಬಂದಾಗ ದೇವಿ ದರ್ಶನ ಕೊಟ್ಬಿಟ್ಲು, ಶ್ರೀನಿವಾಸ ದರ್ಶನ ಕೊಟ್ಟಿದ್ದಲ್ಲ. ಆಶ್ಚರ್ಯ ಬರ್ಬಿಟ್ಟು ಎಷ್ಟು ಪ್ರಯತ್ನ ಪಟ್ಟು ದೇವಿಯೇ ದರ್ಶನ ಕೊಡ್ತಾ ಇದ್ದಾಳೆ. ಹಾಗಾದ್ರೆ ಇದೇನಿದ್ರು ಅಲ್ಲಿರ್ತಕ್ಕಂಥ ಅರ್ಚಕರನ್ನ ಕೇಳಿದ್ರು. ಆಗ ಕತೆ ಗೊತ್ತಾಯ್ತು ಹಿಂದೆ ಇದು ದೇವಿಯ ಪ್ರತಿಷ್ಠಾಪನೆ ಆಗುತ್ತೆ ಅಂತ. ಅದು ನಿಜ ಅಂತನ್ನೋದಕ್ಕೆ ಆ ಬಾಲಾಜಿ ಬಾಲಾಜಿ ಅನ್ನೋ ಹೆಸರಿದೆಯಲ್ಲ ಅದೇ ಸಾಕ್ಷಿ. ಬಾಲ ಅಂದ್ರೆ ದೇವಿ ಅಂತರ್ಥ, ಜಿ ಅಂತಂದ್ರೆ ಗೌರವಾರ್ಥ, ಸ್ವಾಮಿ ಅಂದ್ರೆ ಸನ್ಯಾಸಿಗಳು ಸ್ವಾಮಿಗಳು ಅದೇನಂತ ಕರೀತಾರೆ ಸ್ವಾಮೀಜಿ ಅಂತ ಕರೀತಾರೆ. ಜಿ ಅನ್ನೋದು ಹಿಂದಿ ಪ್ರಭಾವ, ಹಿಂದಿಯಲ್ಲಿ ಅಯ್ಯ ಅಂತ ಕರ, ಕನ್ನಡದಲ್ಲಿ ಅಯ್ಯ ಅಂತ ಕರೆದ್ರೆ ಹೇಗೋ ಅಲ್ಲಿ ಜಿ. ಹೀಗೆ ದೇವಿಯನ್ನು ಕೂಡ ಜಿ ಅಂತಲೇ ಕರೀತಾರ, ಇಂದಿರಾಜಿ ಅಂತಲೇ ಕರೆಯೋದು. ಹಾಗೇನೇ ಇಲ್ಲಿ ಬಾಲಾಜಿ. ಆಯಾಯ ತೀರ್ಥ ಕ್ಷೇತ್ರಗಳಲ್ಲಿ ಯಾವ ದೇವದೇವಿಯರು ಆವಾಸ ಮಾಡಿಕೊಂಡಿದ್ದಾರೋ ಅವರು ದರ್ಶನ ಕೊಡಬಲ್ಲರು. ಸಾಧನೆಯಲ್ಲಿ ಮುಂದುವರಿದು ಅಲ್ಲಿಗೆ ಹೋದ ಮೇಲೆ ಮಾತ್ರ ಅಲ್ಲಿ ಉದ್ದೀಪನೆ ಆಗ್ತದೆ ಅಂತಂದ್ರೆ ಏನರ್ಥ, ಯಾವ ದೇವದೇವಿಯರು ಯಾವ್ಯಾವ ಬಗೆಯ ಆನಂದವನ್ನ ಅಲ್ಲಿ ಪ್ರಸಾರ ಮಾಡಬಲ್ಲರೋ ಆ ಆನಂದವನ್ನ ಇವರು ಅನುಭವಿಸಬಲ್ಲರು ಅಂತ. ತಕ್ಷಣವೇ ಅವ್ರ ಮನಸ್ಸು ಸೇರತಕ್ಕಂಥ ಅದು ಸಮಾಜ ಭದ್ರವಾಗುವುದಕ್ಕೆ ಇಷ್ಟಪಡ್ತದೆ. ಕೆಲವು ಕೆಲವು ವ್ಯಕ್ತಿಗಳ ಸಹವಾಸ ಮಾಡಿದಾಗಲೂ ಕೂಡ ಒಳ್ಳೊಳ್ಳೆ ಸಜ್ಜನರು ಅವರೊಟ್ಟಿಗೆ ಇರಿ ನೀವು, ಏನೋ ಒಂದು ಬಗೆಯ ಆನಂದ, ಏನೋ ಒಂದು ಬಗೆಯ ನೆಮ್ಮದಿ. ಇನ್ ಕೆಲವರು ಬಂದ ಜೊತೆಲಿರಿ, ಒಂದೋ ಅವ್ರನ್ನ ಓಡಿಸೋಣ ಅಂತ ಮನಸ್ಸಾಗುತ್ತೆ, ಅವ್ರೇನಾದ್ರೂ ಓಡದೆ ಇದ್ರೆ ನಾವೇ ಓಡೋಣ ಅಂತ ಮನಸ್ಸಾಗುತ್ತೆ. ವ್ಯಕ್ತಿ ವ್ಯಕ್ತಿಗಳನ್ನು ಕೂಡ ನಾವು ಈ ಬಗೆಯ ಒಂದು ಸ್ಪಂದನವನ್ನ ಅನುಭವಿಸಿ ನೋಡಬಹುದು. ಒಬ್ಬೊಬ್ಬ ವ್ಯಕ್ತಿಯು ಕೆಲವು ಕೆಲವು ವಲಯವನ್ನ ನಿರ್ಮಾಣ ಮಾಡಿಕೊಂಡಿರ್ತಾನೆ, ಕೆಟ್ಟ ವಲಯ, ಒಳ್ಳೆಯ ವಲಯ, ಅದು ಪ್ರತಿಬಿಂಬಿಸ್ತಾ ಇರ್ತದೆ ಅವರ ಗುಣ, ಅವನ ಸ್ವಭಾವ ಅಂತ ಹೇಳ್ತಕ್ಕಂಥ ಅದು ಅವ್ಯಕ್ತವಾಗಿ ಪ್ರತಿಬಿಂಬಿಸ್ತಾ ಇರ್ತದೆ. ಹತ್ತಿರ ಬಂದವರಿಗೆ ಅದು ಗೊತ್ತಾಗ್ತದೆ. ತೀರ ಎಳೆಯ ಮಕ್ಕಳು ಅವರು ವಿಶೇಷವಾಗಿ ಅದನ್ನು ಅನುಭವಿಸ್ತಾರೆ. ಅದಕ್ಕೋಸ್ಕರ ಕೆಲವು ಕೆಲವು ವ್ಯಕ್ತಿಗಳನ್ನು ಕಂಡುಕೊಂಡೇ ಚಿಟಾರನೆ ಚೀರಿ ಬಿಡುತ್ತವೆ. ಅವರು ಏನೋ ದೆವ್ವವನ್ನು ಕಂಡಾಗ ನಿಜಕ್ಕೂ ಮನುಷ್ಯರ ಆಕೃತಿಯಲ್ಲೇ ಅವರು ಇರ್ತಾರೆ. ಆದ್ರೆ ಒಳಗಡೆ ಇರತಕ್ಕಂಥ ಅದನ್ನು ಕಾಣೋದು ಮಗು, ಅದನ್ನು ಕಂಡು ಹೆದರಿ ಬಿಡ್ತದೆ. ಈ ರೀತಿಯಲ್ಲಿ ನಮ್ಮಲ್ಲಿ ಒಂದು ಬಗೆಯ ಆವಿಷ್ಕಾರವಾಗಿದ್ದ ಪಕ್ಷದಲ್ಲಿ ಆಯಾ ತೀರ್ಥಕ್ಷೇತ್ರಗಳ ಮಹಿಮೆಯನ್ನ ಅನುಭವಿಸಬಹುದು. ಅದಕ್ಕೋಸ್ಕರ ಶ್ರೀರಾಮ್ ಅಂತ ಹೇಳ್ತಾರೆ. ಆ ಕುಟೀಚಕನಾದವನು ಒಂದು ಪಕ್ಷ ತೀರ್ಥಯಾತ್ರೆಗೆ ಹೋದರೂ ಕೂಡ ಅದು ಕೇವಲ ಉದ್ದೀಪನಗಾಗಿ ಮಾತ್ರ, ತನ್ನೊಳಗಡೆ ಇರತಕ್ಕಂಥ ಆನಂದ ಅನುಭವವನ್ನು ಹೆಚ್ಚಿಕೊಳ್ಳುವುದಕ್ಕೆ ಮಾತ್ರ ಅಂತ ಹೇಳ್ತಾರೆ. ಬಳಿಕ ಇನ್ನೊಂದು ಮಾತಾಡ್ತಾರೆ, ನಾನು ಪ್ರತಿಯೊಂದು ಧರ್ಮವನ್ನು ಹಿಂದೂ ಧರ್ಮ, ಮಾಮಲೀಯ ಧರ್ಮ, ಕ್ರಿಸ್ತ ಧರ್ಮ ಇವೆಲ್ಲವನ್ನು ಅನುಸರಿಸಿ ನೋಡಬೇಕಾಯ್ತು. ಜೊತೆಗೆ ಶಾಸ್ತ್ರ, ವೈಷ್ಣವ, ವೇದಾಂತ ಈ ಮಾರ್ಗಗಳಲ್ಲೂ ಕೂಡ ನಡೀಬೇಕಾಗಿ ಬಂತು. ಇರತಕ್ಕವನು ಭಗವಂತ ಒಬ್ಬನೇ, ಆದರೆ ಆತನ ಕಡೆ ಎಲ್ಲರೂ ಆತನ ಕಡೆಯೇ ಬರ್ತಾ ಇದ್ದಾರೆ ಅನ್ನೋದನ್ನ ತಿಳಿಯಬೇಕು. ಆದರೆ ವಿವಿಧ ಮಾರ್ಗಗಳಿಂದ, ವಿವಿಧ ಮಾರ್ಗಗಳಿಂದ ಅಷ್ಟೇ ಅಂತ ಅನ್ನೋದನ್ನ ನಾನು ಕಂಡುಕೊಂಡೆ. ಇರೋದು ಭಗವಂತ ಒಬ್ಬನೇ ನಿಜ, ಆತನ ಕಡೆಗೆ ಎಲ್ಲರೂ ಬರ್ತಾ ಇದ್ದಾರೆ ಅನ್ನೋದು ನಿಜ, ಆದರೆ ವಿವಿಧ ಮಾರ್ಗಗಳಿಂದ ಬರ್ತಾ ಇದ್ದಾರೆ ಅನ್ನೋದನ್ನು ಕಾಣಬೇಕಾಗಿತ್ತು ನಾನು, ಅದನ್ನು ನಾನು ಕಂಡುಕೊಂಡೆ ಅನ್ನೋ ಮಾತನ್ನು ಹೇಳಿ ಹೇಳ್ತಾ ಇದ್ದಾರೆ. ಹೇಗೆ ಮಾತೃ ಮಾಷನಿಗೆ ಹೇಳಿದ್ರು ಹಲವಾರು ಮಾರ್ಗಗಳನ್ನು ಕೂಡ ಅನುಸರಿಸಿ ಅನುಭವಿಸಿ ನೋಡು ಅಂತ ಹೇಗೆ ಹೇಳಿದ್ರು, ನಾನು ಕೂಡ ಹಾಗೆ ಅನುಸರಿಸಿ ಅನುಭವಿಸಿ ನೋಡಿದೆ ಅಂತನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬಳಿಕ ಆ ತೀರ್ಥಯಾತ್ರೆಗೆ ಸಂಬಂಧಪಟ್ಟಂತ ಮಾತನ್ನ ಪುನಃ ಎತ್ಕೊಳ್ತಾರೆ. ಈಗ ಹೇಳ್ತಾರೆ, ತೀರ್ಥಯಾತ್ರೆಗೆ ಹೋಗಿದ್ದಾಗ ಒಮ್ಮೊಮ್ಮೆ ನನಗೆ ಬಹಳ ಕಷ್ಟ ಆಗ್ತದೆ. ಕಾಶಿಯಲ್ಲಿ ಮಥುರಾ ಬಾಬುವಿನ ಸಂಗಡ ರಾಜಾ ಬಾಬುವಿನ ಬೈಠಕ್ ಕರೆ ಹೋಗಿದ್ದೆ. ಅಲ್ಲಿ ಅವರು ಪ್ರಾಪಂಚಿಕ ಮಾತುಕತೆ ಶುರು ಮಾಡಿದರು, ಹಣ ಜಮೀನ್ದಾರಿ ಇತ್ಯಾದಿಗಳ ವಿಷಯವಾಗಿ ಅವರು ಮಾತು ಕೇಳಿ ಅಳುವುದಕ್ಕೆ ಶುರು ಮಾಡಿದೆ ನಾನು. ಆಗ ಭಗವತಿ ಹೇಳಿದೆ, ಅಮ್ಮ ನನ್ನನ್ನು ಎಲ್ಲಿ ಕರ್ಕೊಂಡು ಬಂದ್ಬಿಟ್ಟೆ ನೀನು, ನಾನು ದಕ್ಷಿಣೇಶ್ವರ ಸುಖವಾಗಿ ಇದ್ದಲ್ಲ ಅಂತ. ಪ್ರಯಾಗದಲ್ಲೂ ಕೂಡ ಎಲ್ಲೆಲ್ಲೂ ಇರುವ ರೀತಿಯಲ್ಲೇ ನೋಡಿದೆ, ಇದರ ಎಲ್ಲ ಜಾಗದಲ್ಲಿ ಏನೇನಿತ್ತೋ ಆ ಪ್ರಯಾಗ ಅಂತಕ್ಕಂಥ ಪುಣ್ಯಕ್ಷೇತ್ರದಲ್ಲೂ ಅದೇ ಇತ್ತು. ಏನಿತ್ತದು, ಏನಿತ್ತಲ್ಲಿ, ಅದೇ ತರದ ಕೊಳ, ಅದೇ ಬಗೆಯ ಹುಲ್ಲು, ಅದೇ ವಿಧದ ಮರಗಿಡಗಳು, ಅದೇ ರೀತಿಯ ಹುಣಸೆ ಎಲೆ ಅದು ಕೂಡ ಇತ್ತಂತೇಳಿ. ಹುಣಸೆ ಎಲೆ ಇಲ್ಲಿ ಹೇಗೆ ಹುಳಿಯಾಗಿತ್ತು ಅಲ್ಲಿ ಕೂಡ ಅಲ್ಲೇ ಹುಳಿಯಾಗಿರುತ್ತೆ. ತೀರ್ಥಕ್ಷೇತ್ರಗಳಿಗೆ ಅಂತ ಹೋಗ್ತೀವಿ ನಾವು, ನಿಜಕ್ಕೂ ಅಲ್ಲೇನಿದೆ ನೋಡೋದಕ್ಕೆ ಅಂದ್ರೆ ಶ್ರೀರಾಮಕೃಷ್ಣ ಯಾತ್ರಿ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಮಥುರ ಬಾಬುವಿನ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಪ್ರಾಪಂಚಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡ್ಕೊಂಡು ಬರೋದಕ್ಕೆ ಆ ತೀರ್ಥಕ್ಷೇತ್ರಗಳಿಗೆ ಹೋಗುದಾದ್ರೆ ಅಲ್ಲಿಗೆ ಯಾತಕ್ಕೆ ಹೋಗ್ಬೇಕು, ಇರೋ ಜಾಗದಲ್ಲೇ ಮಾತಾಡಿದ್ರೆ ಆಗುದಿಲ್ಲ. ಅಂಥವರಿಗೆಲ್ಲ ಕಾಣಿಸೋದು ಬರೀ ಕಲ್ಲು ಮಣ್ಣು ಮರ ಗಿಡ ಬಳ್ಳಿ ಮಾತ್ರ ಅಂತ ಅರ್ಥ. ಆಶ್ರಮ ಆಶ್ರಮ ಅಂತಿದೆ ಇಲ್ಲಿ, ಬಹಳ ಪರಿಶ್ರಮ ಅದರಿಂದ ಕಟ್ಟಿದ್ದು ಯಾತಕ್ಕೆ ಅಂದ್ರೆ ಅಲ್ಲಿ ಹೊರಗಡೆ ಶ್ರಮ ವಹಿಸಿದವರು ಇಲ್ಲಿ ಬಂದು ವಿಶ್ರಾಂತಿಯನ್ನು ಅನುಭವಿಸ್ಲಿ ಅಂತ. ಇಲ್ಲಿ ಬಂದು ಬಂದಂತಹ ಜನ ಏನು, ನಿಮ್ಮ ಮಗಳಿಗೆ ವರ ಸಿಕ್ಕಿದ್ನ, ನಮಗೂ ಒಬ್ಬ ವರ ಇದ್ದಾನೆ ಬೇಕಾದ್ರೆ ನೀವು ನೋಡ್ಬೋದು ಅಂತ ವರಪ್ರದಾನ ಮಾಡುವವರ ಹಾಗೆ ಇಂತಹ ಮಾತುಕತೆಗಳನ್ನ ಈ ಒಂದು ಆಶ್ರಮದಲ್ಲೂ ಕೂಡ ಪ್ರಾರಂಭಿಸಿಬಿಟ್ರೆ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಗುದಿಲ್ವೇ? ಮತ್ತೆ ನೀವು ಈ ಆಶ್ರಮಕ್ಕೆ ಬಂದರೂ ಕೂಡ ಇನ್ನೇನಿದೆ ಮಹಾ, ಏನ್ ದೊಡ್ಡ ದೊಡ್ಡ ಕಟ್ಟಡ ಕಟ್ಟಿದ್ದಾರೆ, ಹಣ ಎಲ್ಲ ತನ್ನ ಸೇರಿಸ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಪರವಾಗಿಲ್ಲ, ಚೆನ್ನಾಗಿ ಕಟ್ಟಿದ್ದಾರೆ ಸ್ವಾಮಿ. ಕೊನೆಗೆ ಹೋಗಿ ಕಾಣುದೆಲ್ಲ ಏನಪ್ಪ ಅಂತಂದ್ರೆ ಕಟ್ಟಡಗಳು, ಇಟ್ಟಿಗೆಗಳು, ಕಲ್ಲುಗಳು, ಮರಗಳು, ವಾತಾವರಣ ಬಹಳ ಚೆನ್ನಾಗಿದೆಯಪ್ಪ, ಶಾಂತವಾಗಿದೆ ಅಂತ ಹೇಳ್ತಾರೆ. ಒಂದಷ್ಟು ಗಲಾಟೆ ಮಾಡಿಬಿಡ್ತಾರೆ, ಆಮೇಲೆ ಇಲ್ಲೂ ಕೂಡ ಗಲಾಟೆಪ್ಪ ಅಂತ ಇನ್ನೊಂದ್ ಕಡೆ ಶಾಂತವಾದ ಜಾಗ ನೋಡಿ ಒಂದು ಗಲಾಟೆ ಮಾಡ್ಕೋಗ್ತಾರೆ. ನಮ್ಮಲ್ಲಿ ಒಂದು ಸುಸಂಸ್ಕಾರ ಆಗಿರ್ತಕ್ಕಂಥದ್ದು ಬೆಳಿಗ್ಗೆ ಹೋದ್ರೆ ಎಂತ ಪುಣ್ಯ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಅದನ್ನ ನಾವು ಗಲೀಜ್ ಮಾಡಿಯೇ ಬರ್ಬೋದು. ಪಿಕ್ನಿಕ್ ಜಾಗಕ್ಕೆ ಹೋಗಿ ನೋಡಿ, ಅಲ್ಲಿ ನಂದಿ ಬೆಟ್ಟ ನಂದಿ ಬೆಟ್ಟ ಅಂತಿದೆ, ಅಲ್ಲಿ ಎಷ್ಟು ಗಲೀಜ್ ಮಾಡ್ತಾರೆ, ಅಲ್ಲಿ ಅದ ಶಾಂತವಾಗಿ ಆನಂದವನ್ನು ಅನುಭವಿಸೋಣ ಅಂತ ಅಲ್ಲಿ ಹೋದ್ರೆ ಅಲ್ಲೂ ಕೂಡ ಡ್ಯಾನ್ಸ್ ಸಿಸ್ಟರ್. ಯಾವ ಸಿಸ್ಟರ್? ಅಲ್ಲೂ ಕೂಡ ಹಲವಾರು ಜನ ಸಿಸ್ಟರ್ ದೇವಸ್ಥಾನಗಳು ಅಲ್ಲೂ ಇದೆಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲೂ ಒಂದಷ್ಟು ಅವರ ಸಂಗೀತವನ್ನು ಇವ್ರು ಕೇಳೋಕೆ ಸಾಧ್ಯವಿಲ್ಲ, ಇವರು ಸಂಗೀತವನ್ನು ಅವ್ರು ಕೇಳೋಕೆ ಸಾಧ್ಯವಿಲ್ಲ, ಒಟ್ಟು ಗಟ್ಟಿಯಾಗಿ ಅದನ್ನ ಹಾಕಿ ಕುಸಂಸ್ಕಾರ ಕುಸಂಸ್ಕಾರ ಇರತಕ್ಕಂತಹ ವ್ಯಕ್ತಿಗಳು ತೀರ್ಥಕ್ಷೇತ್ರಗಳೆಲ್ಲ ಶಾಂತಿಧಾಮಗಳೆಲ್ಲ ಎಲ್ಲಿ ಹೋದ್ರೂ ಕೂಡ ಅವರಿಗಿಷ್ಟೇ ಕಾಣದು ಅಂತ ನಮ್ಮ ಅಭಿಪ್ರಾಯ ಕೊಟ್ಟ ಶ್ರೀರಾಮಕೃಷ್ಣರು ಆ ಮಾತನ್ನು ಹೇಳ್ತಾರೆ. ಆದರೆ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ಆದರೆ ತೀರ್ಥಸ್ಥಾನಗಳಲ್ಲಿ ಉದ್ದೀಪನೂ ಆಗುವುದೇನೋ ನಿಜ, ಆಧ್ಯಾತ್ಮಿಕ ಜಾಗೃತಿ ಆಗುವುದೇನೋ ನಿಜ. ಮಥುರಾ ಬಾಬಿ ನೋಡಿ ಒಮ್ಮೆ ಬೃಂದಾವನಕ್ಕೆ ಹೋಗಿದ್ದೆ, ಆತನ ಮನೆಯ ಹೆಂಗಸರು ಬಂದಿದ್ರು, ಹೃದಯನೂ ಬಂದಿದ್ದ. ಕಾಳಿಯ ದಮನ ಘಟ್ಟವನ್ನ ಅಂದ್ರೆ ಯಮುನಾ ನದಿ, ಎಲ್ಲಿ ಶ್ರೀಕೃಷ್ಣ ಕಾಳಿಯ ದಮನ ಮಾಡಿದ್ನೋ ಮರ್ದನ ಮಾಡಿದ್ನೋ ಆ ಘಟ್ಟ ಅಂದ್ರೆ ಮೆಟ್ಟಿಲು, ನದಿಯಲ್ಲಿರ್ತಕ್ಕಂಥ ಮೆಟ್ಟಿಲು, ಅದನ್ನ ಕಾಳಿಯ ದಮನ ಘಟ್ಟ ಅಂತ ಕರೀತಾರೆ. ಆ ಕಾಳಿಯ ದಮನ ಘಟ್ಟನವನ್ನ ನೋಡಿದೊಡನೆಯೇ ನನಗೆ ಉದ್ದೀಪನವಾಗಿಬಿಡ್ತಾ ಇತ್ತು, ಸಂಪೂರ್ಣ ಭಾವ ಪರವರ್ತನೆ ಆಗಿಬಿಡ್ತಾ ಇದ್ದೆ. ಹೃದು ಅಂದ್ರೆ ಹೃದಯ ರಾಮ ಮಕ್ಕಳನ್ನ ಹಿಡಿದು ಸ್ನಾನ ಮಾಡಿಸುವ ರೀತಿಯಲ್ಲಿ ನನಗೆ ಅಲ್ಲಿ ಸ್ನಾನ ಮಾಡುತ್ತಾ ಇದ್ದ. ಇವರು ಭಾವ ಪರವಶರಾಗಿ ಆ ಶ್ರೀಕೃಷ್ಣ ಭಾವದಲ್ಲಿ ತಲ್ಲೀನರಾಗಿ ಅವರಿಗೆ ಸ್ನಾನ ಹೇಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಮಗುವನ್ನಂತ ಇಟ್ಬಿಡ್ತಾ ಇದ್ರು. ಮಗುವನ್ನ ಯಾವ ರೀತಿಯಲ್ಲಿ ತಾಯಿ ಸ್ನಾನ ಮಾಡಿಸ್ಬೇಕು ಆ ರೀತಿಯಲ್ಲಿ ಹೃದಯ ರಾಮ ಜೊತೆಲಿ ಇದ್ದಂತಹ ಅವರ ಸಹೋದರಳಿಯ ಸ್ನಾನ ಮಾಡ್ತಾ ಇದ್ದಂತೆ. ಎಷ್ಟು ಅದ್ಭುತವಾಗಿದೆ ಇದು. ಕೃಷ್ಣ ಭಾವ ಅಸಳ್ತಕ್ಕಂಥದ್ದು ಅವರನ್ನು ತುಂಬಿಕೊಳ್ತಾ ಇತ್ತಂತೆ. ಮುಂದೆ ಹೇಳ್ತಾರೆ, ಸಾಯಂಕಾಲದ ವೇಳೆ ತಿರುಗಾಡಿಕೊಂಡು ಬರೋದಕ್ಕೆ ಯಮುನಾ ದಡಕ್ಕೆ ಹೋಗಿ ಬರುತ್ತಿದ್ದೆ. ದನಕರುಗಳು ಹುಲ್ಲು ಕಾವಲಿನಿಂದ ಹಿಂತಿರುಗಿ ಬಂದಾಗ ಯಮುನೆಯ ಮರಳು ಗೊಡ್ಡೆಗಳ ಮೂಲಕ ಹಾದು ಬರುತ್ತಿದ್ದು. ಅವು ಕಣ್ಣಿಗೆ ಬಿದ್ದೊಡನೆಯೇ ನನಗೆ ಕೃಷ್ಣನ ಉದ್ದೀಪನವಾಗಿ ಕೃಷ್ಣ ಎಲ್ಲಿ, ನನ್ನ ಕೃಷ್ಣ ಎಲ್ಲಿ ಅಂತ ಹುಚ್ಚನ ಹಾಗೆ ಕೂಗಿಕೊಳ್ತಾ ಕೂಗಿಕೊಳ್ತಾ ಅವು ಹಿಂದೆಯೇ ಓಡ್ತಾ ಇದ್ದೆ. ಶ್ರೀರಾಮಕೃಷ್ಣರು ಆ ಹಸುಗಳು ಹಿಂದೆಯೇ ಓಡ್ತಾ ಇದ್ರಂತೆ. ಎಷ್ಟು ಅದ್ಭುತವಾಗಿದೆ ಇದು. ಆ ಹಸುಗಳು ಮಾಡಿ ನೋಡಿ ಎಲ್ಲೋ ಕೃಷ್ಣ ಇರಬೇಕು ಅಂತ ಕಾಣುತ್ತೆ. ಆ ಕೃಷ್ಣ ನೋಡ್ಬೇಕು ನಾನು. ಆ ಬೃಂದಾವನದಲ್ಲಿರ್ತಕ್ಕಂತಹ ಹಸುಗಳನ್ನು ನೋಡಿದಾಗ ಕೃಷ್ಣನ ಕಾಣಬೇಕು ಅಂತಿರತಕ್ಕಂತಹ ವ್ಯಾಕೃತಿ ಅವರಿಗೆ. ಬೆಳಿಗ್ಗೆ ಮುಂದುವರಿಸ್ತಾರೆ, ನಾನು ಪಲ್ಲಕ್ಕಿಯಲ್ಲಿ ಕುಳಿತು ಶ್ಯಾಮಕೊಂಡ ರಾಧಾಕೊಂಡಗಳಿಗೆ ಹೋಗ್ತಾ ಇದ್ದಾಗ ಗೋವರ್ಧನ ಪರ್ವತವನ್ನು ನೋಡಬೇಕು ಅಂತ ಅಲ್ಲೇ ಕೆಳಕ್ಕೆ ಇಳಿದೆ. ಗೋವರ್ಧನ ಪರ್ವತ ಕಣ್ಣಿಗೆ ಬಿದ್ದೊಡನೆಯೇ ಸಂಪೂರ್ಣ ಭಗವದುನ್ಮತ್ತನಾಗಿ ನೇರವಾಗಿ ಓಡಿ ಹೋಗ್ಬಿಟ್ಟು ಪರ್ವತದ ಮೇಲೆ ಹತ್ತಿ ನಿಂತ್ಕೊಂಡು ಬಾಹ್ಯ ಜ್ಞಾನ ಶೂನ್ಯನಾಗಿಬಿಟ್ಟೆ. ಆಗ ಆ ಊರಿನ ಜನರು ಅಲ್ಲಿಗೆ ಬಂದು ನನ್ನನ್ನು ಮೆಲ್ಲಲಿಕ್ಕೆ ಕೆಳಕ್ಕೆ ಇಳಿಸಿಕೊಂಡು ಬಂದರು. ಬೆಟ್ಟವನ್ನು ವೇಗವಾಗಿ ಹೋಗಿ ಹತ್ತಿಬಿಟ್ಟಂತೆ. ಭಾವಾವೇಶ ಬಂದಾಗ ಆ ಶ್ರೀಕೃಷ್ಣ ಭಾವ ಅಂತಕ್ಕಂಥ ಅದು ಅವರಲ್ಲಿ ಜಾಗೃತವಾದಾಗ ಅವರಿಗೆ ಈ ಶರೀರದ ಮೇಲೆ ಪ್ರಜ್ಞೆ ಇರುತ್ತಾನೆ. ಆಗ ಈ ಶರೀರ ಬೆಳೆತಕ್ಕಂಥದ್ದು ಆ ಚೈತನ್ಯದ ದಾಸವಾಗಿರುತ್ತೆ. ಅದರಲ್ಲಿ ನೋವು ಗೀವು ಏನು ಇರೋದೇ ಇಲ್ಲ, ಉಪಸಂಸ ಏನು ಬರೋದೇ ಇಲ್ಲ, ನೇರವಾಗಿ ಹೋಗ್ತಾನೆ. ಅದನ್ನು ಅಲ್ಲಿಂದ ಇಳಿಸ್ಕೊಂಡು ಬರುವಾಗ ಅಂದ್ರೆ ಆ ಭಾವ ಬೆಳೆತಕ್ಕಂಥ ಅದು ಕೆಳಗಿಳಿದಾಗ ಅವ್ರು ಕೆಳಗೆ ಇಳಿಸ್ಕೊಂಡು ಬರಬೇಕಾದ್ರೆ ಸಹಾಯ ಮಾಡಬೇಕಾಯ್ತು ಬಾಕಿ ಉಳಿದವರು ಅಂತ ಹೇಳ್ತಾ ಇದ್ದಾರೆ. ಬಳಿಕ ಮುಂದುವರಿಸ್ತಾರೆ, ಶ್ಯಾಮಕೊಂಡ ರಾಧಾಕೊಂಡಗಳ ಮಾರ್ಗದಲ್ಲಿ ಇದ್ದಂತಹ ಹುಲ್ಲುಗಾವಲು, ಮರಗಿಡಗಳು, ಹಕ್ಕಿಗಳು, ಜಿಂಕೆಗಳು ಇವನ್ನೆಲ್ಲ ನೋಡಿ ನನಗೆ ಭಗವದ್ ಉದ್ದೀಪನವಾಗಿಬಿಟ್ಟು ಕಣ್ಣಿನಿಂದ ಪ್ರೇಮಾಶ್ರು ಸುರಿದು ಬಟ್ಟೆಯೆಲ್ಲ ನೆನೆದು ಹೋಯಿತು. ಮನಸ್ಸಿಗೆ ಯೋಚನೆ ಬರಲಾರಂಭಿಸಿತು. ಕೃಷ್ಣನ ಕಾಲದ ಎಲ್ಲವೂ ಇವೆ, ಆದರೆ ಕೇವಲ ಕೃಷ್ಣ ಮಾತ್ರ ಇಲ್ಲಿ ಇಲ್ಲ. ಕೃಷ್ಣನ ಕಾಲದ ಎಲ್ಲವೂ ಇಲ್ಲಿವೆ, ಆದರೆ ಕೇವಲ ಆತನನ್ನು ಮಾತ್ರ ನೋಡಲಾಗ್ತಾ ಇಲ್ಲವಲ್ಲ ಅಂತ ಹೀಗೆ ನನಗೆ ಆಲೋಚನೆ ಬರಲಿಕ್ಕೆ ಶುರುವಾಯಿತು. ಆಗ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡಿದ್ದೆ, ಮಾತನಾಡುವ ಶಕ್ತಿಯೇ ಇಲ್ಲದಂತಾಗಿಬಿಟ್ಟಿತ್ತು. ಹೃದಯ ರಾಮ ಪಲ್ಲಕ್ಕಿಯ ಹಿಂದುಗಡೆ ಬರ್ತಾ ಇದ್ದ. ನನ್ನ ಸಂಬಂಧವಾಗಿ ಬಹಳ ಎಚ್ಚರಿಕೆಯಿಂದಿರಬೇಕು ಅಂತನ್ನೋದಾಗಿ ಆತ ಬೋಯಿಗಳಿಗೆ ಮತ್ತೆ ತಿಳಿಸಿದ್ದ. ಬೋಯಿಗಳು ಅಂದ್ರೆ ಆ ಪಲ್ಲಕ್ಕಿಯನ್ನು ಹೊರುವವರು. ಮುಂದರ್ತಾರೆ, ಬೃಂದಾವನದಲ್ಲಿ ಗಂಗಾಮಾಯಿ ಎಂಬವಳು ನನ್ನನ್ನು ಬಹಳ ಆದರದಿಂದ ನೋಡಿಕೊಳ್ತಾ ಇದ್ದೆ. ಆಕೆ ಒಬ್ಬ ಮುದುಕಿ ನಿಧುವನದ ಹತ್ತಿರ ಕುಟೀರ ಕಟ್ಟಿಕೊಂಡು ಒಬ್ಬಳೇ ಇದೆಯೋ. ನನ್ನ ಮಾನಸಿಕ ಅವಸ್ಥೆ ಮತ್ತು ಭಾವ ಅದನ್ನು ನೋಡಿ ಹೇಳ್ತಾ ಇದ್ಲು, ಇವರು ಸಾಕ್ಷಾತ್ ರಾಧೆಯ ದೇಹವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾರೆ ಅಂತ. ನನ್ನನ್ನ ದುಲಾಲಿ ಅಂತ ಕರೀತಾ ಇದ್ಲು. ದುಲಾಲಿ ಅಂದ್ರೆ ಬಹಳ ಪ್ರೀತಿಯಿಂದ ಕರೀತಕ್ಕಂಥ ಒಂದು ಶಬ್ದ, ಹಿಂದಿ ಶಬ್ದ ಅದು. ಆಕೆಯ ಕುಟೀರಕ್ಕೆ ಹೋದನೆಂದ್ರೆ ನನ್ನ ಊಟ ಗೀಟದ ಯೋಚನೆ ಎಲ್ಲ ಮತ್ತು ಹಿಂದಿರಬೇಕು ಅನ್ನೋ ಭಾವನೆ ಎಲ್ಲ ಮರತೇ ಹೋಗಿಬಿಡ್ತಾ ಇತ್ತು. ಹೃದಯ ರಾಮ ಒಂದೊಂದು ದಿನ ನಾವು ಇಳಿದುಕೊಂಡಿದ್ದಂತಹ ಮನೆಯಿಂದ ಆಹಾರವನ್ನು ತೆಗೆದುಕೊಂಡು ಬಂದು ಅಲ್ಲೇ ನನಗೆ ತಿನ್ನಿಸ್ತಾ ಇದ್ದ. ಆಕೆ ಗಂಗಾಮಾಯಿಯು ಕೂಡ ತಾನು ಮಾಡಿದ ಅಡುಗೆಯನ್ನ ನನಗೊಂದಿಷ್ಟು ಬಡಿಸ್ತಾ ಇದ್ರು. ಗಂಗಾಮಾಯಿಗೆ ಭಾವ ಬಂದಿತ್ತು. ಆಕೆ ಭಾವಕರಾಗಿರುವುದನ್ನು ನೋಡೋದಕ್ಕೆ ಜನ ದೊಡ್ಡ ದೊಡ್ಡ ಗುಂಪೆ ಬಂದ್ಬಿಡುತ್ತಿತ್ತು. ಒಂದು ದಿನ ಆಕೆ ಭಾವದಲ್ಲಿ ಹೃದಯನ ಹೆಗಲ ಮೇಲೆ ಹತ್ತು ಬಿಟ್ಟರು. ಮೊದಲೇ ಹೇಳಿದ್ದಾರೆ ಶ್ರೀರಾಮಕೃಷ್ಣರು. ಶ್ರೀರಾಮಕೃಷ್ಣ ವರ್ಣೆ ಮಾಡೋದ್ರಲ್ಲಿ ಬಹಳ ಬುದ್ಧಿವಂತರು, ಹಾಗೆ ಮುಡುಕಿ ಅಂತ ಮೊದಲೇ ಹೇಳಿದ್ರು. ಈಗ ಶ್ರೀರಾಮನ ಹೇಳಿದ್ರೆ ಏರ್ಬಿಟ್ರು ಅಂತ ಕರೆದಿದ್ರು. ಉಳಿದಿದ್ದೆಲ್ಲ ನಾವು ಆಲೋಚನೆ ಮಾಡಬೇಕು. ಆಮೇಲೆ ಇನ್ನೊಂದು ಆಲೋಚನೆ ಮಾಡೋದಕ್ಕೂ ಇದೆ. ಆ ಗಂಗಾಮಾಯಿ ನನ್ನನ್ನು ಬಹಳ ಚೆನ್ನಾಗಿ ನೋಡ್ಕೊಂಡು ನನಗೆ ಅವಳು ಉಪಚಾರ ಆಗಿರ್ತಕ್ಕಂತ ಅದು ಬಹಳ ಇಷ್ಟ ಆಯ್ತು ಅಂತ ಈ ರೀತಿಯಲ್ಲಿ ಹೇಳುವಾಗ ಅವಳು ಮುಲ್ಕಿ ಅಂತ ಮಾತನ್ನು ಮೊದಲೇ ಹೇಳಿದ ಹೋಗಿದ್ರು ಏನಾಗುತ್ತೆ, ಓಹೋ ಹೀಗೋ ಸಮಾಚಾರ ಅವ್ರು ನನ್ನ ಅರ್ಥ ಬಂದ್ಬಿಡುತ್ತೆ ನೋಡಿ. ನಿಜ ನಿಜ, ಒಬ್ಬ ಆಕೆ ಉಪಚಾರ ಮಾಡ್ತಾ ಇದ್ರು ಅಂತಂದ್ರೆ ಯಾವ ಗಣಸಿಗೆ ತಾನೆ ಇಷ್ಟ ಆಗೋದಿಲ್ಲ ಅಂತ ಮಾತುಗಳೆಲ್ಲ ಅಲ್ಲಿ ಬರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ರಗಲೇನೆ ಬೇಡ ಅಂತ ಮೊದ್ಲಿಗೆ ನೆನೆ ಹೇಳ್ಬಿಟ್ರು ಆಕೆ ಒಬ್ಬ ಮುಲ್ಕಿ. ಇನ್ ಯಾರು ಏನು ತಪ್ಪು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಜೊತೆಗೆ ಅವಳಿಗೆ ಭಾವ ಬರ್ತಾ ಇತ್ತು, ಭಗವತ್ ಭಾವ ಆವೇಶ. ಭಗವಂತ ಅನ್ನೋನು ಚೈತನ್ಯ ಸ್ವರೂಪಿ, ಅವನು ಆವೇಶವಾಗಿ ಬಂದ ಶರೀರದಲ್ಲಿ ಅಂತ ಹೇಳಿದ್ರೆ ಈ ಶರೀರಕ್ಕೆ 100 ಜನರ 1000 ಜನರ ಶಕ್ತಿ ಬಂದ್ಬಿಡುತ್ತೆ. ಯಾಕೆಂದ್ರೆ ಈ ಆ ಶಕ್ತಿ ಅನ್ನೋದು ಈ ಶರೀರದ್ದಲ್ಲ, ಆಗ ಆ ಚೈತನ್ಯದ್ದೇ ಶಕ್ತಿ. ಅದು ಮರಗಿಡ ಬೆಳೆಯನ್ನೇ ಅಲ್ಲಾಟಿ ತಿಳ್ಕೊಳ್ಳುತ್ತದೆ, ಅದು ಎಂಥದ್ದಾದ್ರೂ ಮಾಡಬಾರದು. ಹಾಗಿರುವಾಗ ಈ ಮುಲ್ಕಿಯ ಶರೀರವನ್ನ ಆ ಹೃದಯ ರಾಮನ ಭುಜದ ಮೇಲೆ ಕುಳಿಸಲು ಸಾಧ್ಯ ಇಲ್ವೇ? ಹೇಗೆ ಅವಳು ಹತ್ತಿ ಕುಳಿತಿರಬಹುದು ಅನ್ನೋದನ್ನ ನೀವು ಸ್ವಲ್ಪ ಆಲೋಚನೆ ಮಾಡಬೇಕು. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.